ತರಳಬಾಳು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಕೃಷಿ ತೋಟಗಾರಿಕೆ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹರಿಹರ ತಾಲೂಕು ಬನ್ನಿಕೋಡು, ನಿಟ್ಟೂರು ಮತ್ತು ಕುಣಿಬೆಲಕೇರೆ ಗ್ರಾಮದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಭಾಗವಹಿಸಿದ ತಜ್ಞರು ಡಾ ಮಲ್ಲಿಕಾರ್ಜುನ್, ಸಂತೋಷ್, ಡಾ ಪ್ರಕಾಶ್, ಹರಿಹರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ರಾಷ್ಟೀಯ ಹೈನುಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ವಿಜ್ಞಾನಿಯಾದ ಡಾಕ್ಟರ್ ವೇದಮೂರ್ತಿ ಅವರು. ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ, ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆ. ಕೃಷಿ ವಿಜ್ಞಾನ ಕೇಂದ್ರಗಳು ಇವೆಲ್ಲ ನಮ್ಮ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ 90 ಗ್ರಾಮಗಳಲ್ಲಿ ನಡೀತಾ ಇದೆ. ದಾವಣಗೆರೆ ಜಿಲ್ಲೆಯಲ್ಲಿ, ದಾವಣಗೆರೆ ಜಿಲ್ಲೆಗಷ್ಟೇ ಸೀಮಿತ ಆಗಿಲ್ಲ, ಇಡೀ ದೇಶಾದ್ಯಂತ 731 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಈ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಒಂದು ಮಣ್ಣಿನ ಫಲವತ್ತತೆ ಕಾಪಾಡ್ಕೋಬೇಕು, ಈ ರೈತ ಉತ್ಪಾದಕ ಕಂಪನಿಗಳನ್ನ ಬಲವರ್ಧನೆ ಮಾಡಬೇಕು, ಆಮೇಲೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಏಕ ಬೆಳೆ ಪದ್ಧತಿಗೆ ಹೋಗದರೆ ಅಂತರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕು. ಭತ್ತ ಪ್ರಮುಖವಾದ ಬೆಳೆ ನಮ್ಮ ದಾವಣಗೆರೆ ಜಿಲ್ಲೆ, ಅದು ಹರಿಹರ ತಾಲೂಕಲ್ಲಿ ಸುಮಾರು 80% ಅಷ್ಟು ಭತ್ತನೇ ಇದೆ. ಈ ಭತ್ತದ ಬೆಳೆಗಾರರಿಗೆ ಬೇರೆ ಪರ್ಯಾಯ ಭತ್ತದ ಬೆಳೆ ಮಾಡಿಕೊಳ್ಳುವಂತ ವಿವಿಧ ಪದ್ಧತಿಗಳನ್ನು ಕೂಡ ರೈತರಿಗೆ ತಿಳಿಸ್ಕೊಡ್ಬೇಕು. ಅದರಲ್ಲೂ ಈ ಕೂರಿಗೆ ಪದ್ಧತಿ ಆಗಿರ್ಬೋದು, ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಅಂತ ಹೇಳಿ ಒಂದು ಪೈಪ್ ನ ಫಿಕ್ಸ್ ಮಾಡಿ ಆ ಒಂದು ಕಾರ್ಯಕ್ರಮವನ್ನು ಈ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆಗೆ ಅದನ್ನ ರೈತರಿಗೆ ಪರಿಚಯ ಮಾಡಬೇಕು ಅಂತ ಒಂದು ತಂತ್ರಜ್ಞಾನ ಇದೆ. ಈ ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂದ್ರೆ, ಬಹಳಷ್ಟು ಸರಿ ರೈತರಿಗೆ ಭತ್ತಕ್ಕೆ ಯಾಕೆ ನೀರು ನಿಲ್ಲಿಸ್ತೀರಿ ಅಂದ್ರೆ ಕಳೆ ನಿರ್ವಹಣೆಗೋಸ್ಕರ ನೀರು ನಿಲ್ಲಿಸ್ತೀವಿ ಅಂತಾರೆ. 5 cm ನೀರಿರುವಂತ ಭತ್ತದ ಬೆಳೆನ ಪೂರ್ತಿ ಬೆಳೆಯ ಬದಲು ಪರ್ಯಾಯ ಹಸಿ ಮತ್ತೆ ಒಣಗಿಸುವಂತ ಪದ್ಧತಿ. ಸರ್, ಹೆಂಗ್ ಗೊತ್ತಾಗುತ್ತೆ ನಮಗೆ ನೀರು ಇದ್ರಲ್ಲಿ ಹಸಿ ಇದೆಯೋ ಒಣಗಿದೆಯೋ, ನೀರು ಇದೆಯೋ ಇಲ್ಲೋ ಅಂತ? 30 cm ಉದ್ದದ ಪೈಪ್ ನ ನಾವು ಭೂಮಿಯೊಳಗೆ ಹಾಕಿದಾಗ ಅದರಲ್ಲಿ ಯಾವ ತರ ನಾವು ನೀರು ಕೊಡೋದು ಅನ್ನೋದು ನಮಗೆ ಮಾಹಿತಿ ಕೊಡುತ್ತೆ. ಇದರಿಂದ 30% ಅಷ್ಟು ನೀರು ಉಳಿತಾಯ ಆಗುತ್ತೆ. ಇದ್ರ ಜೊತೆಗೆ ಮೀಥೇನ್ ಉತ್ಪಾದನೆ ಕೂಡ ಕಡಿಮೆ ಆಗುತ್ತೆ. ಈ ಒಂದು ಯೋಜನೆ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಆಲ್ರೆಡಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ಆಗ್ತಾ ಇದೆ. ಈಗ ನಮ್ಮ ಇನ್ನೊಂದು ಬೇರೆ ಪ್ರೈವೇಟ್ ಪಾರ್ಟ್ನರ್ಸ್ಗಳು ಅವರು ಕೂಡ ನಮ್ಮ ಈ ಒಂದು ಕೈ ಜೋಡಿಸಿ ಈ ರೈತರು ಹೊಲದಲ್ಲಿ ನಾವು ಇದನ್ನ ಈ ತಂತ್ರಜ್ಞಾನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ತಂತ್ರಜ್ಞಾನ ಮಾಡೋದ್ರಿಂದ ರೈತರಿಗೆ ಏನ್ ಲಾಭ ಅಂತಂದ್ರೆ, ಈ 30 cm ಉದ್ದದ ಪೈಪ್ ಅಲ್ಲಿ 20 cm ಕೆಳಗಡೆ ಈ ಸಣ್ಣ ರಂಧ್ರಗಳು ಮಾಡಿದರೆ, ಇದು 5 cm ಅಂತರದಲ್ಲಿ ರಂಧ್ರಗಳಿದೆ, ಇದನ್ನ ಭೂಮಿ ಒಳಗೆ ಇನ್ಸರ್ಟ್ ಮಾಡ್ತೀವಿ. ಭತ್ತದ ಗದ್ದೆಯಲ್ಲಿ ಏನ್ ನೀರು ಬಿಡ್ತಿರಲ್ಲ, ನೀರು ಬಿಟ್ಟಾಗ ಈ ಪೈಪ್ ಇದ್ರ ಮುಖಾಂತರ ನೀರು ಹೋಗುತ್ತೆ. ಭತ್ತದ ಗದ್ದೆಗೆ ನೀರು ಹೋದಾಗ ಭತ್ತದ ಪೈರ್ ಇದ್ರ ಮೇಲಿರುತ್ತೆ. ಈಗ ನಮಗೊಂದ್ಸರಿ ನೀವು ಭತ್ತದ ಗದ್ದೆಯಲ್ಲಿ 25 ದಿವಸ ಆದ್ಮೇಲೆ ಇದನ್ನ ಇನ್ಸರ್ಟ್ ಮಾಡಬೇಕು. ಬದುವಿನ ಹತ್ರನೇ ಮಾಡ್ಕೊಂಡ್ರೆ ಇದನ್ನ ನೋಡಕ್ ಅನುಕೂಲ ಆಗುತ್ತೆ. ಹೊಲದ ಮಧ್ಯ ಹಾಕಿದ್ರೆ ನಮ್ಗೆ ಹೋಗಿ ನೋಡಕ್ ಆಗಲ್ಲ, ಬದುವಿನ ಪಕ್ಕದಲ್ಲಿ ಹಾಕೋಬೇಕು. ಇದೇನಪ್ಪ ಅಂದ್ರೆ ಇದು ಏನ್ ಇಂಡಿಕೇಶನ್ ಮಾಡುತ್ತೆ ಅಂದ್ರೆ, ಈಗ ನೀರು ನಿಮ್ಮ ಹೊಲ ಡ್ರೈ ಆದಾಗ ಇದ್ರೊಳಗಿಂದ ನೀರು ಹಂಗೆ ಇರುತ್ತೆ. ನಮಗೆ ನೋಡ್ಬೇಕಾದ್ರೆ ಈ ಹೊಲ ಡ್ರೈ ಕಾಣುತ್ತೆ, ಎಲ್ಲ ನೀರು ಕಡಿಮೆ ಆಗಿದೆ ಅಂತ ನಾವು ಅನ್ಕೋ. ಬಟ್ ಈ ಪೈಪ್ ಒಳಗೆ ಒಂದು ಸ್ಕೇಲ್ ಇಟ್ಕೊಂಡು ಅದ್ರ ಅಳತೆ ಮಾಡಿದ್ರೆ 15 cm ನೀರು ಕೆಳಗೆ ಹೋಗಿದ್ರೆ ಅವಾಗ ನಾವು ನೀರು ಕೊಡಬೇಕು. ಬಹಳ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಭತ್ತಕ್ಕೆ ಎರಡು ಪರಿಸ್ಥಿತಿ ಅಂದ್ರೆ, ಒಂದು ಕಾಳು ಕಟ್ಟುವಾಗ, ಇನ್ನೊಂದು ಏನ್ ನಾವು ಬಿತ್ತನೆ ಮಾಡಿ ಹೂ ಆಡುತ್ತಲ್ಲ, ಹೂ ಆಡೋ ಸಮಯದಲ್ಲಿ ನೀವೇನ್ ನೀರು ನಿಲ್ಲಿಸ್ತೀರೋ ಹಂಗೆ ನೀರು ನಿಲ್ಲಿಸ್ಬೇಕು. ಬೇರೆ ಸಂದರ್ಭಗಳಲ್ಲಿ ಈ ತರ ನೀವು ಆಲ್ಟರ್ನೇಟಿವ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗ್ ಅಂದ್ರೆ ಒಣಗಿಸೋದು ಹಸಿದು ಮಾಡಿದ್ರೆ, ಒಂದು ಕಳೆ ನಿರ್ವಹಣೆಗೆ ನಮಗೆ ಅನುಕೂಲ ಆಗುತ್ತೆ, ಗಾಳಿ ಆಡುವಿಕೆ ಜಾಸ್ತಿ ಆಗುತ್ತೆ, ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ, 30% ನೀರು ಕೂಡ ಉಳಿತಾಯ ಆಗುತ್ತೆ. ಈ ತರ ನಾವು ಮಾಡೋದ್ರಿಂದ ಪರಿಸರ ಸಂರಕ್ಷಣೆ ಮಾಡ್ದಂಗಾಗುತ್ತೆ. ಈಗ ನಾವು ಇದನ್ನ ಮಾಡಿದ ಪರಿಸರ ಸಂರಕ್ಷಣೆ ನಮಗೇನ್ ಸಿಗುತ್ತೆ ಸರ್ ಅಂತಂದ್ರೆ, ಈ ಒಂದು ಹೊಸ ಯೋಜನೆ ಬರ್ತಾ ಇದೆ. ಏನಪ್ಪಾ ಅಂದ್ರೆ, ಇದನ್ನ ಯಾರು ರೈತರು ಮಾಡ್ತಾರೋ ಅವ್ರ ಹೊಲದಲ್ಲಿ ಒಂದು ಹೊಸ ತಂತ್ರಜ್ಞಾನ ಅಳವಡಿಸಿ ಎಷ್ಟು ಮೀಥೇನ್ ಉಳಿಸಿದೆ ಅಂತ ಗೊತ್ತಾಗುತ್ತೆ. ಒಂದು ಇಂಡಿಕೇಟರ್ ಇರುತ್ತೆ, ಎಷ್ಟು ನೀರು ಉಳಿಸಿದ್ಯಾ ಅಂತ ಹೇಳುತ್ತೆ. ಈಗ ನೀವು ಪೈಪ್ ಹಾಕೊಂಡು ಸರ್ ನಾನು ಇಷ್ಟು ಉಳಿಸಿನಿ ಅಷ್ಟು ಉಳಿಸಿನಿ ಅಂತ ಹೇಳಿದ್ರೆ ನಿಮಗೇನು ನಮಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗಲ್ಲ. ಆ ಒಂದು ಇನ್ಸ್ಟ್ರೂಮೆಂಟ್ ನಿಮ್ ಹೊಲದಲ್ಲಿ ಹಾಕಿ ಇಷ್ಟು ಉಳಿತಾಯ ಆಗಿದೆ ಅಂತಂದ್ರೆ, 1 ಎಕರೆ ಪ್ರದೇಶಕ್ಕೆ 4,000 ತನಕ ಇನ್ಸೆಂಟಿವ್ಸ್ ಕೊಡ್ತಾರೆ ರೈತರಿಗೆ. ಅಂದ್ರೆ ನೀನು ಪರಿಸರ ಸಂರಕ್ಷಣೆ ಮಾಡಿದೆ ಅಂತ. ಅದು ಹಂತವಾಗಿ ಅವರು ನೋಡಿಕೊಂಡು ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ವಿ ಕೃಷಿ ವಿಜ್ಞಾನ ಕೇಂದ್ರ, ನಾವು ಮತ್ತೆ ಇನ್ನೊಂದು ಪ್ರೈವೇಟ್ ಪಾರ್ಟ್ನರ್. ಇದು ನಿಮ್ಮ ಊರುಗಳಲ್ಲಿ ಇದು ಅನುಕೂಲ ಆದಾಗ ನೀರು ಉಳಿತಾಯ ಜೊತೆಗೆ ಮಣ್ಣಿನ ಫಲವತ್ತತೆನೂ ಉಳಿಯುತ್ತೆ. ಎಲ್ಲಿ ನೀರು ನಿಲ್ಲುತ್ತೆ ಕಂಟಿನ್ಯೂಸ್ ಆಗಿ, ಅಲ್ಲಿ ಇನ್ನು ಸ್ವಲ್ಪ ದಿವಸ ಹೋದ್ರೆ ಬರಡು ಭೂಮಿ ಆಗೋಗ್ಬಿಡ್ತಾರೆ. ಹಂಗಾಗಿ ನೀರನ್ನ ನಮಗೆ ಈಗ ನೀರು ಒಂದ್ ಕಡೆಯಿಂದ ಉಪಯೋಗನೂ ಇದೆ, ಇನ್ನೊಂದ್ ಕಡೆಯಿಂದ ಶತ್ರು ಕೂಡ. ಹೆಚ್ಚು ನೀರು ನಿಂತ ಜಾಗದಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ. ಹಂಗೆ ಮುಂದಿನ ದಿನಗಳಲ್ಲಿ ನಮ್ದು ಆಗ್ಬಾರ್ದು ಅಂದ್ರೆ ಭತ್ತದ ಗದ್ದೆಗಳು, ಇವಾಗೆಲ್ಲ ನೀವು ಕನ್ವರ್ಟ್ ಮಾಡಿ ಅಡಕೆ ತೋಟನು ಮಾಡ್ಕೊಂಡಿದ್ದೀರಾ, ಅವನ್ನು ಕೂಡ ನಿರ್ವಹಣೆ ಆಗಬೇಕಪ್ಪ ಅಂತಂದ್ರೆ ಈ ತರ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗಳಿಗೆ ನೀವು ಹೋಗ್ಬೇಕು. ಮತ್ತೆ ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಡಿಯಲ್ಲಿ ಮಣ್ಣು ಪರೀಕ್ಷೆಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಆಮೇಲೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ನೀವೇನಾರ ನಮ್ಗೆ ಸರ್ ಈ ತರದ ರಿಸರ್ಚಬಲ್ ಇಶ್ಯೂಸ್ ಇದೆ ಅಂದ್ರೆ ಅದನ್ನು ನಾವು ಬರ್ಕೊಂಡು ಕೇಂದ್ರ ಸರ್ಕಾರಕ್ಕೆ ವರದಿ ಮಾಡ್ತೀವಿ. ಇವರು ಕೂಡ ವರದಿ ಮಾಡ್ತಾರೆ, ನಮ್ಮ ತಂಡದ ಬಸವನಗೌಡರು ಅವರು ಕೂಡ ಅದನ್ನ ಬರ್ಕೊಂಡು ವರದಿ ಮಾಡ್ತಾರೆ. ಮೊನ್ನೆ ಎಲ್ಲ ಕೆಲವು ಹಳ್ಳಿಗಳಿಗೆ ಹೋದಾಗ ಕೆಲವು ರೈತರು ಬಹಳ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರು. ಸರ್, ಟ್ರಾಕ್ಟರ್ಗೆ ಸಬ್ಸಿಡಿ ಕೊಡ್ತೀರಾ, ಹಸುಗಳಿಗೆ ಸಬ್ಸಿಡಿ ಕೊಡ್ತೀರಾ, ಎಲ್ಲ ಕೊಡ್ತೀರಾ, ಎತ್ತಿಗೆ ಯಾಕೆ ಸಬ್ಸಿಡಿ ಕೊಡಬಾರದು, ಅಟ್ಲೀಸ್ಟ್ ಉಳುಮೆ ಮಾಡಕ್ಕೆ ಅನುಕೂಲ ಆಗುತ್ತೆ, ಎತ್ತಿಗೆ ಸಬ್ಸಿಡಿ ಕೊಡ್ರಿ ಅಂತ. ಹಂಗೆ ಮುಂದುವರೆದಂಗೆ ಇನ್ನೊಬ್ರು ಇನ್ನೊಂದು ಪ್ರಶ್ನೆ ಕೇಳಿದ್ರು, NREG ಸ್ಕೀಮ್ ಅಲ್ಲಿ ಏನು ನಾವು ಕೂಲಿ ಹೋಗ್ತಿವಲ್ಲ, ಬೆಳಿಗ್ಗೆ ಹೋಗಿ ಸಾಯಂ ಮಧ್ಯಾಹ್ನ ಬಂದ್ಬಿಡ್ತೀವಲ್ಲ, ಕೆರೆ ಉಳಿತದೆಲ್ಲ ಮಾಡ್ತೀವಲ್ಲ, ನಮಗೆ ಕೃಷಿಯಲ್ಲಿ ಲೇಬರ್ ಕೊರತೆ ಇದೆ. ಈ ಲೇಬರ್ ಕೊರತೆ ಹೆಂಗ್ ನೀಗಿಸಬಹುದು ಅಂದ್ರೆ, ಈ NREG ನಮ್ಮ ಹೊಲದಾಗೆ ಕೆಲಸ ಮಾಡಿಸ್ಕೊಂಡ್ಬಿಡೋಣ, ಅದನ್ನ ಪೇಮೆಂಟ್ ಸರ್ಕಾರ ಕೊಟ್ಬಿಟ್ರೆ ನಮಗೆ ಲೇಬರ್ ಕೊರತೆನೂ ಕಡಿಮೆ ಆಗುತ್ತಲ್ಲ, ಇದೇ ಯಾಕೆ ಮಾಡಬಾರ್ದು. ಇದನ್ನು ಕೂಡ ವರದಿನ ನಾವು ಬರೆದ್ಬಿಟ್ಟು ಅವರಿಗೆ ಸಲ್ಲಿಸಿದ್ವಿ ಕೇಂದ್ರ ಸರ್ಕಾರಕ್ಕೆ. ಮೊನ್ನೆ 8ನೇ ತಾರೀಕು ಸೆಂಟ್ರಲ್ ಕೃಷಿ ಸಚಿವರು IHR ಇದಕ್ಕೆ ಬಂದಿದ್ರು. ಆ ಮೇಳದಲ್ಲಿ ಅವರೊಂದು ಇದನ್ನ ಹೇಳಿದ್ರು, ಕರ್ನಾಟಕದಲ್ಲಿ ಬೇರೆ ರೈತರಿಗೆ ಹೋಲಿಕೆ ಮಾಡಿದ್ರೆ ಕರ್ನಾಟಕ ರಾಜ್ಯದ ರೈತರು ತಂತ್ರಜ್ಞಾನಗಳ ಬಳಕೆ ಮಾಡೋದ್ರಲ್ಲಿ ಮತ್ತೆ ಇಲಾಖೆಯ ಸೌಲಭ್ಯಗಳನ್ನ ಉಪಯೋಗಿಸೋದ್ರಲ್ಲಿ ನಂಬರ್ 1 ಇದ್ದಾರೆ. ಅವರು ಬಹಳ ಅತ್ಯುತ್ತಮ ಕೃಷಿ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿನ ಅವರು ಸ್ಟೇಟ್ಮೆಂಟ್ ನ ಕೊಟ್ಟು ಹೋಗಿದ್ದಾರೆ. ಹಂಗಾಗಿ ಈ ಒಂದು ವಿಕಸಿತ ಕೃಷಿ ಸಂಕಲ್ಪ ಯೋಜನೆ ಅಡಿಯಲ್ಲಿ ಸಾಕಷ್ಟು ನಿಮಗೆ ಅನುಕೂಲ ಆಗುತ್ತೆ. ಒಂದೇ ದಿವಸ ನಿಮಗೆ ಈಗ ಆಲ್ರೆಡಿ ಕೃಷಿ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತೆ ತೋಟಗಾರಿಕೆ ಇಲಾಖೆ ಸಾಕಷ್ಟು ನಿಮ್ಮೂರುಗಳಲ್ಲಿ ಕೆಲಸ ಮಾಡಿರ್ತಾರೆ. ಇನ್ನೂ ಹೆಚ್ಚಿನ ಕೆಲಸಗಳನ್ನ ಆಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಂಗಾರಂಗಾಮ್ನಲ್ಲಿ 29ನೇ ತಾರೀಕಿಂದ ಇವತ್ತು ಕೊನೆಯ ದಿನ. ಇನ್ನೊಂದು ಹಳ್ಳಿ ಮುಗಿದ್ರೆ ನಮ್ದು ಮುಗೀತು. ಇದು ನಿಮ್ದು ಲಾಸ್ಟ್ ಬಟ್ ಒನ್ ವಿಲೇಜ್. ಇವರು ನಿಟ್ಟೂರು ಗ್ರಾಮದಲ್ಲಿ ನಾವು ಆಯೋಜಿಸಿದ್ವಿ. ಎಲ್ಲಾ ನಿಮ್ಮ ರೈತರು ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನನಗೆ 2 ಮಾತ್ರ ಅವಕಾಶಕ್ಕೆ ಮನ್ಸೆ ಮಾತುಗಳು. ಈಗ ನೀವು ಬೇಕಾದ್ರೆ ಪ್ರಶ್ನೆಗಳನ್ನ ಕೇಳಿದ್ರೆ ಉತ್ತರ ಕೊಟ್ಬಿಡ್ತೀವಿ. ಯಾಕಂದ್ರೆ ಕಡಿಮೆ ಜನರಿಂದ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಇವರು ಸರ್ ಮೀನುಗಾರಿಕೆ, ಬಸವನಗೌಡರ ತೋಟಗಾರಿಕೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಅವರು ಸರ್ ನಮ್ಮ ರೇಡಿಯೋ ಆಲ್ ಇಂಡಿಯಾ ರೇಡಿಯೋದ ಅಧಿಕಾರಿಗಳು, ಅವ್ರಿಗೂ ಕೂಡ ಸ್ವಾಗತವನ್ನು ಸರ್ ನಾನು ಬಯಸ್ತೀನಿ. ಏನಾದ್ರು ಪ್ರಶ್ನೆ ಹೇಳಿದ್ರೆ ನೇರವಾಗಿ ಚರ್ಚೆ ಮಾಡಬಹುದು. ಕೃಷಿ ಇಲಾಖೆ ಮಣ್ಣೆಲ್ಲ ಜೋಡ ಅಂತ ಕಾಯಿದ ಸರ್, ನಮ್ಮ ಜಿಪ್ಸಮ್ ಸ್ವಲ್ಪ ಬರ್ತೇ ಇದೆ ಸರ್, ನಮ್ಗೆ ಅದು ಸ್ವಲ್ಪ ಕೃಷಿಯಿಂದ. ಪ್ರತಿ ವರ್ಷ ಇಲಾಖಾ ಕಾರ್ಯಕ್ರಮಗಳಲ್ಲಿ ನಾವು ಕೊಡ್ತಾ ಇದ್ವಿ, ಈ ವರ್ಷ ಕೇಳ್ಕೊಂಡಿದ್ದೀವಿ. ನಾವೇ ಸತೆ ನಿಮಗೆಲ್ಲ ಜಿಪ್ಸಮ್ ಹಾಕಿ, ಜಿಂಕ್ ಹಾಕಿ, ಬೋರಾನ್ ಹಾಕಿ ಅಂತೇಳಿ ಭೂಚೇತನ ಕಾರ್ಯಕ್ರಮ ಇದ್ದಾಗ ತಮ್ಗೆಲ್ಲರಿಗೂ ಹೇಳ್ಬಿಟ್ಟು ಪ್ರಚಲಿತ ಮಾಡಿ ಕೊಡ್ತಾ ಇದ್ವಿ. ಬಟ್ ಈಗೇನಾಗಿದೆ, ಸ್ವಲ್ಪ ಸ್ಕೀಮ್ಸ್ಗಳು ಬೇರೆ ಥರದ್ದೆಲ್ಲ ಇದರಿಂದ ಅದಕ್ಕೆ ಹೆಚ್ಚಿನ ಇದಿಲ್ಲ. ಅನುದಾನ ಬಂದರೆ ನಾವು ಕೇಳ್ಕೊಳ್ತೀವಿ, ಹಂಗೆ ಸ್ಪೆಸಿಫಿಕ್ ಆಗಿ ಏನು ಕೇಳ್ಕೊಂತೀವಿ. ಮುಂದಿನ ದಿನಗಳಲ್ಲಿ ನಾವು ಅದನ್ನ ತಮ್ಗೇನು ಇದೆಯಲ್ಲ ಅದನ್ನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಇದು ಮಾಡ್ತೀವಿ. ಅದೇ ನಾನು ಅದನ್ನೇ ಹೇಳಿದ್ದು. ಅವಾಗ ಏನಾಗಿತ್ತು ಅಂತಂದ್ರೆ, ನಮ್ಮ ಒಂದು ಇಡೀ ರಾಜ್ಯದಂತ ಏನ್ ಮಾಡಿದ್ರಪ್ಪ ಅಂತಂದ್ರೆ, ಒಂದು ಮಣ್ಣು ಆಧಾರಿತ ಇದ್ರ ಮೇಲೆ ಸಾಯಿಲ್ ಟೆಸ್ಟ್ ಅನಾಲಿಸಿಸ್ ಮೇಲೆ ಏನ್ ಮಾಡಿದ್ರು, ಯಾವ್ಯಾವ ಪೋಷಕಾಂಶಗಳು ಕೊರತೆ ಇದೆ, ಆ ಪೋಷಕಾಂಶಗಳ ಕೊರತೆಯನ್ನ ನೀಗಿಸ್ಲಿಕ್ಕೋಸ್ಕರ ಏನ್ ಮಾಡಿದ್ರು, ಭೂಚೇತನ ಕಾರ್ಯಕ್ರಮ ಅಂತ ಮಾಡಿದ್ರು. ಆ ಭೂಚೇತನ ಕಾರ್ಯಕ್ರಮದಲ್ಲಿ ಅಂದ್ರೆ ಭೂಮಿಯನ್ನ ಚೇತನಗೊಳಿಸ್ಲಿಕ್ಕೆ, ಆ ಟೈಮಲ್ಲಿ ಏನಾಗಿತ್ತು, ನಮ್ಗೆ ಏನು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಏನ ಹೇಳ್ತೀವಲ್ಲ, ಸಾರಜನಕ ರಂಜಕ ಪೊಟ್ಯಾಶ್ ಬಿಟ್ಟು ಉಳಿದಿರ್ತಕ್ಕಂತ ಏನು ಸಲ್ಫರ್ ಆಗಿರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಜಿಂಕು, ಬೋರಾನ್ ಇವೇನಿರ್ತಕ್ಕಂತ ಪೋಷಕಾಂಶಗಳನ್ನ ನಾವು ಅವ್ರನ್ನ ನಿಮಗೆ ಎಲ್ಲರಿಗೂ ಎಲ್ಲಾ ಮನೆಗಳಿಗೂ ಸಹ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ನಾವೇ ಅಷ್ಟು ಯಥೇಚ್ಛವಾಗಿ ಕೊಟ್ವಿ. ಈಗ ಆ ಕಾರ್ಯಕ್ರಮ ಇಲ್ಲ. ಮತ್ತೆ ಅದು ಏನಪ್ಪ ಇಲಾಖಾ ಕಾರ್ಯಕ್ರಮ ಅಂತಂದ್ರೆ, ಒಂದ್ ತಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಅಂದ್ರೆ, ಇಲಾಖೆ ಅಥವಾ ಯಾವುದೇ ಒಂದು ಇಲಾಖೆ ಆಗ್ಲಿ, ಈಗ ಇದಾದ್ರೂ ಅಷ್ಟೇ, ನಾವೇನು ಆಲ್ಟರ್ನೇಟ್ ಹಸಿ ಮತ್ತು ಒಣ ಭತ್ತದ್ದೇನಿದೆಯಲ್ಲ ಅದನ್ನ ನಾವು ಪ್ರಚಲಿತಗೊಳಿಸ್ತಕ್ಕಂಥದ್ದು, ಅದನ್ನೆಲ್ಲದೂ ಸರ್ಕಾರ ಎಲ್ಲ ಟೈಮಲ್ಲೂ ಕೊಡ್ಲಿಕ್ಕೆ ಆಗಲ್ಲ. ಸಬ್ಸಿಡಿ ಅಂತಂದ್ರೆ ಕೆಲವೊಂದು ಕಷ್ಟ ಕೊಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥದ್ದು ತಾವೇನಿದೆಯಲ್ಲ ಆ ಕಾರ್ಯಕ್ರಮದ ಅದ್ರ ಫಲಿತಾಂಶ ತಮಗೆ ಗೊತ್ತಿರುತ್ತೆ. ಅದರಿಂದ ಜಿಪ್ಸಮ್ ಹಾಕೋದ್ರಿಂದ ಅಂತೇಳಿ ಅದನ್ನ ನೀವು ಮಾರ್ಕೆಟ್ ಅಲ್ಲಿ ಈಗ ಇಲಾಖೆಯಲ್ಲಿ ಸೌಲಭ್ಯ ದೊರೀತಾ ಇದ್ರೆ ಅಥವಾ ಸಿಗ್ತಾ ಇರಲಿಲ್ಲ ಅಂದ್ರೆ, ತಾವು ಅದನ್ನ ಸಪರೇಟ್ ಆಗಿ, ಯಾಕಂದ್ರೆ ನಮಗೆ ನಮಗೆ ಗೊತ್ತಿದೆ ಅಂದ್ರೆ ಎಲ್ಲ ರೈತರು ಕೊಡ್ತೀವಿ ಅಂತಂದ್ರೆ 5 ಎಕರೆ ತನಕ ಬೀಜ ಕೊಡ್ತೀವಿ, ಉಳಿದಿರೋದು 10 ಎಕರೆ ಇರ್ತಕ್ಕಂಥ ಏನಾಗಿರ್ತೀವಿ, ಒಂದು 5 ಎಕರೆ ನಾವು ಏನ್ ಮಾಡ್ಬೇಕಾಗತ್ತೆ, ಸಪರೇಟ್ 10 ಎಕರೆ ಇದ್ರೆ ಒಂದು 5 ಎಕರೆ ತಂದೆ ತಗೊಳ್ತಕ್ಕಂಥ ಉಳಿದಿರೋ 5 ಎಕರೆಗೆ ಸಪರೇಟ್ ಆಗಿ ನೀವು ಭತ್ತ ಏನ್ ಬೀಜ ತಗೊಳ್ತೀರಿ ಅಥವಾ ರಾಗಿನೋ ಮುಸ್ಕಿನ ಜೋಳ ಏನ ತಗೊಂಡು ನೀವು ನಾಟಿ ಮಾಡ್ತೀರಿ. ಈಗ ಸದ್ಯಕ್ಕೆ ಅದಿಲ್ಲ, ನೋಡೋಣ ನೆಕ್ಸ್ಟ್ ತಾವೇನ್ ಕೇಳ್ದಂಗೆ. ಈಗ ಕೆಲವರೆಲ್ಲ ಹೇಳ್ತೀವಿ ಸಣಬಡೆ ಅಂಚ, ಅದು ಸತೆ ಈಗ ಸದ್ಯ ಇಲ್ಲ, ಲಭ್ಯವಿಲ್ಲ. ಇರ್ತಕ್ಕಂಥದ್ದು ನಾವು ಕೊಡ್ತಾಗ, ಆಮೇಲೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಓನ್ಲಿ ಫುಲ್ ಇಡೀ ತಾಲೂಕಿಗೆ ಎಲ್ಲ ಕೊಡ್ಲಿಕ್ಕೆ ಅಂತ ಆಗಲ್ಲ. ಅವಶ್ಯಕತೆಗೆ ಅನುಗುಣವಾಗಿ ಮತ್ತೆ ಎಲ್ಲ ಈಗ ಟ್ರ್ಯಾಕ್ಟರ್ ಉಪಕರಣಗಳಾಗಿರ್ಬೋದು ಅಥವಾ ತುಂತುರು ನೀರಾವರಿ ಘಟಕಗಳಾಗಿರ್ಬೋದು, ಅದನ್ನ ಆದ್ಯತೆ ಇದ್ರ ಮೇಲೆ ಎಲ್ಲಾ ರೈತರು ಒಟ್ಟು ಕವರ್ ಮಾಡ್ತೀವಿ. ಆಮೇಲೆ ನಿಮ್ದು FPO ಇದೆಯಲ್ಲ, ಈಗ ಕೊಡ್ತೀವಿ ಹಂಗೇನಾದ್ರು ಇದ್ರೆ. ಭೂಚೇತನ ಮುಗಿತು, ಈಗ MSH ಕಾರ್ಯಕ್ರಮ, ಮಣ್ಣಿನ ಸತ್ವ ಹೆಚ್ಚಿಸುವ ಕಾರ್ಯಕ್ರಮ ಅಂತ ಒಂದಿದೆ, ಅದ್ರಲ್ಲಿ ಕೇಳ್ಕೊಂಡಿದ್ದೀವಿ. ಅದ್ರಲ್ಲಿ ಏನಾದ್ರೂ ಲಭ್ಯವಾದ್ರೆ ನಾವು ನಿಮಗೆ ಕೊಡೋಣ. ಒಳ್ಳೆ ಪ್ರಶ್ನೆ ಬಿಡ್ರಿ. ಏನೇ PM ಕಿಸಾನ್ ಅಂತ ನಿಮ್ದು ಯಾವಾಗ ಇದಾಗಿದ್ದು, ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿ ಇದ್ ಮಾಡಿದಿರಾ? ಹ್ಮ್ ಏನಕ್ಕೆ ಬಂದಿಲ್ಲ ಅಂತ ನೀವಾಗಿ ಇದ್ ಮಾಡಿದ್ರ, ಅಪ್ಲಿಕೇಶನ್ ಚೆಕ್ ಮಾಡಿಸಿದ್ರ? ಯಾರ ಹೆಸರಿಗಿರೋದದು? ಅಲ್ಲಿ ಯಾರಾದ್ರೂ ಅವ್ರಿಗೆ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಪೇಯರ್ ಇದಾರ? ಅವ್ರ ಏನಾರು ನೌಕರಿಲಿ ಇದಾರ? ಅಥವಾ ಬೇರೆ ಯಾವ್ದಾದ್ರು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದಾರ? ಅಥವಾ ಏನವ್ರು ರೈತರ ಏನವ್ರು ಬರಲ್ಲ? ಅಥವಾ ಅವ್ರ ಕುಟುಂಬದಲ್ಲಿ ಗಂಡ ಹೆಂಡತಿ ಯಾರಾದ್ರು ಒಬ್ರಿಗೆ ಬರ್ತಾ ಇದೆಯಾ? ಓಕೆ ಅಲ್ಲ, ನಿಮ್ದು ಬಿಡಿ, ನೀವೇ ಬರಲ್ಲ, ನಿಮ್ಮ ನೀವು ಅದನ್ನ ನಮ್ಮಲ್ಲಿ ಆಫೀಸಿಗೆ ಬಂದ್ರೆ, ಇಲ್ಲ ಮಲೆಬೆನ್ನೂರಿಗೆ ಹೋದ್ರೂ ಪರವಾಗಿಲ್ಲ, ಇಲ್ಲ ನಮ್ಮ ಎಡಿ ಆಫೀಸ್ ಅಲ್ಲಿ ಬಂದ್ರೆ ಜಯಶ್ರೀ ಅಂತಿರ್ತಾರೆ, ನೀವು ಅದನ್ನ ಕೊಟ್ಟರೆ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಏನಾಗಿದೆ ಅಂತ ಹೇಳಿ ಇದ್ ಮಾಡ್ತೀವಿ. ಸುಮಾರು ಈಗ ನಾವು ಅದನ್ನೊಂದು ಹೇಳ್ಬೇಕು, ಈಗ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ 1330 ಜನ ಈ KYC ಮಾಡ್ಸೇ ಇಲ್ಲ. ಈ KYC ಅಂದ್ರೆ ತಮ್ಮ ಗೊತ್ತಿರ್ಬೇಕು ತಮ್ಗೆ, ಎಲೆಕ್ಟ್ರಾನಿಕಲಿ ನೋ ಯುವರ್ ಅಕೌಂಟ್ ಅಂತೇಳಿ. ಈ KYC ಅಂತಂದ್ರೆ ಈ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತೇಳಿ, ಅಂದ್ರೆ ಬ್ಯಾಂಕ್ನವ್ರು ಹೇಳ್ತಕ್ಕಂಥದ್ದು. ನೀವೇನಾಗಿರುತ್ತೆ ಸಂಬಂಧಪಟ್ಟಂಗೆ ಆಧಾರ್ ಕಾರ್ಡ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಮತ್ತೆ ಬ್ಯಾಂಕ್ ಇರತಕ್ಕಂಥದ್ದು ಏನಾಗಿರುತ್ತೆ, ನೀವು ಅದನ್ನ NPCI ಲಿಂಕ್ ಮಾಡಿರಲ್ಲ, ಮತ್ತೆ ಅದನ್ನ ಬಂದ್ ಮಾಡಿಸ್ತಾ ಇದ್ರೆ ಏನಾಗುತ್ತೆ, ನಿಮ್ಗೆ ಆ ಪರ್ಟಿಕ್ಯುಲರ್ ಇದನ್ನ ನಿಮ್ಗೆ ಇದು ದೊರೆಯಲ್ಲ, PM ಕಿಸಾನ್ ಸೌಲಭ್ಯ ದೊರೆಯಲ್ಲ. ಅದನ್ನ ನಾವು ಎಷ್ಟು ಇದು ಮಾಡ್ತೀವಿ, ಕೆಲವು ಡೆತ್ ಕೇಸಸ್ ಇರ್ತದೆ, ಸತ್ತೋಗಿರ್ತಾರೆ, ಅವೆಲ್ಲ ಇರ್ತಾವ. ಅವ್ನು ನೀವು ಆಮೇಲೆ ಎಷ್ಟೋ ಸಲ ಫೋನ್ ಮಾಡಿರ್ಸತ್ತೆ, ಅವ್ರು ಬಂದ್ ಮಾಡಿಸ್ಕೊಂಡೇ ಇರಲ್ಲ, ಎಲ್ಲೋ ಇರ್ತಾರೆ. ಈಗ ಕೆಲವ್ರು ಏನಾಗಿರ್ತಾರೆ, ಬೆಂಗಳೂರ್ ಆಗಿರ್ತದೆ, ಜಮೀನ್ ಇಲ್ಲಿರುತ್ತೆ, ಅಂತಾರ ಒಂದು 1330 ಜನ ಇದಾರೆ, ಆಮೇಲೆ ಅಪ್ಲಿಕೇಶನ್ ಹಾಕ್ಬಿಡ್ತಾರೆ ಎಲ್ಲ ಒಂದ್ ಕಡೆ, ಅದಾದ್ಮೇಲೆ ಡಾಕ್ಯುಮೆಂಟ್ಸ್ ಕೊಡಲ್ಲ, ಪಾಣಿ ಇರಲ್ಲ, ಈ ತರ ಬೇರೆ ತರದ ಎಲ್ಲಾ ಇದಿರುತ್ತೆ. ಅಂತ ರೈತರು ಎಲ್ಲರೂ ಸಹ ನಮ್ಮ ಇದಕ್ಕೆ, ನಮ್ಮ ಹತ್ರದಲ್ಲಿ ಇರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರ ಇಲ್ಲಿ ಮಲೆಬೆಂದೂರು ಆಗಿರ್ಬೋದು, ಕಸ್ಬಾ ಆಗಿರ್ಬೋದು, ಅಥವಾ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗಿರ್ಬೋದು, ಅಥವಾ ಅವ್ರು ನಮ್ಮಲ್ಲೇ ನಾವು ಸಹ ಫೋನ್ ಮಾಡಿ ಹೇಳ್ತೀವಿ ಆನ್ಲೈನ್ ನಲ್ಲಿ ಕೊನೆಗೆ ವಾಟ್ಸಪ್ ಮುಖಾಂತರ ಆದ್ರೂ ನೀವು ಡಾಕ್ಯುಮೆಂಟ್ಸ್ ಕೊಡಿ, ನಿಮ್ ಪಾಣಿ ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಇದನ್ನ ಲಿಂಕ್ ಆಗಿರ್ತಕ್ಕಂಥದ್ದು ಕೊಟ್ರೆ, ನಾವು ಇವನ್ ನಿನ್ನ ಫೇಸ್ ಆಪ್ ಅಂತ ಹಳ್ಳಿಗೂ ಸತೆ ಬರ್ತೀವಿ, ಅಥವಾ ನಿಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇದೆಯಲ್ಲ ಅಲ್ಲೂ ಸತೆ ನೀವು ಅದನ್ನ ಮಾಡಿದ್ರು ಸತೆ ನಿಮಗೇನು ಈ ತರ ಪ್ರಾಬ್ಲಮ್ ಆಗಿರ್ತಕ್ಕಂಥದ್ದು, ಏನಕ್ಕೆ ಪ್ರಾಬ್ಲಮ್ ಆಗಿರುತ್ತೆ ಅಂತ ಪತ್ತೆ ಹಚ್ಚಿ ನಾವು ಅದನ್ನ ಸರಿಪಡಿಸ್ತೀವಿ. PDS ವೆರಿಫಿಕೇಶನ್ ಮಾಡೋದ್ರಲ್ಲಿ PDS ವೆರಿಫಿಕೇಶನ್ ಅಂತ ಆಗುತ್ತೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ, ಅದರಲ್ಲಿ ನೀವು ಏನಾದ್ರೂ ಇದ್ರೆ ಮಾತ್ರ ಹಂಗಿದಾಗಿರುತ್ತೆ, ಇನ್ಎಲಿಜಿಬಲ್ ಆಗಿರುತ್ತೆ. ಇವನ್ ಡಾಕ್ಯುಮೆಂಟ್ಸ್ ತಂದು ಚೆಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಏನ್ ಪ್ರಾಬ್ಲಮ್ ಇದೆ ಅಂತೇಳಿ. ಹೌದಾ, ಇನ್ನೊಂದ್ಸಲ ಬಂದ ಅದನ್ನ ಇಲ್ಲ ಫೋನ್ ಮಾಡಿ, ಅವ್ರ ನಮ್ ಜಯಶ್ರೀ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಚೆಕ್ ಮಾಡಿ ನಿಮ್ದು ಏನಾರ ಇದ್ರೆ ಇದನ್ನ ಎನೇಬಲ್ ಮಾಡ್ಕೊಡ್ತಾರೆ. ಮಾಡಿಸ್ಕೊಳ್ರಿ, ಅನುಕೂಲ ಇರೋದ್ ಮಾಡಿಸ್ಕೋಬೇಕು, ಬೇರೆ ಮಾಡಿಸ್ಕೊಳ್ಳಲ್ಲ, ಇದು ಅನುಕೂಲ ಇದ್ರೆ ಮಾಡಿಸ್ಕೋಬೇಕು. ಏನಾಗಿದೆ ಅಂದ್ರೆ, ಎಲ್ಲರಿಗೂ ನಮಸ್ಕಾರ, ಎಲ್ಲ ವಿಜ್ಞಾನಿ ಕಣ್ಯರಿಗೂ ಹಾಗೂ ವಿಭಿನ್ನ ರೈತರಿಗೂ, ಅಧ್ಯಕ್ಷರಿಗೂ ಹಾಗೂ ಮುಖಂಡರಿಗೂ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್, ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ನಿಮಗೆ ಪ್ರಮುಖವಾಗಿ ಈಗ ಇರ್ತಕ್ಕಂಥ ಸ್ಕೀಮ್ಗಳು ಏನಂದ್ರೆ, ಯೋಜನೆಗಳು ಏನಂದ್ರೆ, ಈಗ ಪ್ರಮುಖವಾಗಿ ಮುಂಗಾರು ಸ್ಟಾರ್ಟ್ ಆಗಿದೆ. ಈಗ ಒಳ್ಳೆ ಮಳೆ ಆಗಿರ್ಬೋದು, ಪ್ಲಾನ್ ಮಾಡ್ಕೊಳ್ಳೋ ಅಡಿಕೆ ಮಾಡ್ಕೊಂಡಿರ್ತಾರೆ, ಅಡಿಕೆ ಒಳಗಡೆ ಮಧ್ಯೆ ಅಂತರ ಬೆಳೆಯಾಗಿ ಟಿಶ್ಯೂಕಲ್ಚರ್ ಬಾಳೆ ಅಂದ್ರೆ ಅಂಗಾಂಶ ಬಾಳೆಯನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಇದೆ. 2.5 ಎಕರೆಗೆ 42,000 ಸಹಾಯವಾಗಿದೆ. ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ ಬೆಳೆಯುವಂತದ್ದು, ಡ್ರ್ಯಾಗನ್ ಫ್ರೂಟ್ ಅಂಗ ಅಡಿಕೊಳಗ್ ಮಾಡ್ಲಿಕ್ಕೆ ಬರಲ್ಲ, ಸಪರೇಟ್ ಆಗಿ ಮಾಡೋ ಅಂತ ಹೇಳಿದ್ರೆ ಅದಕ್ಕೆ 1.5 ಲಕ್ಷ ಸಹಾಯ ಗಡ್ಡೆ ಜಾತಿ ಹೂಗಳು ಸುಗಂಧ ರಾಜ ಬೆಳೆಯುವಂತರಿದ್ರೆ ಅವ್ರಿಗೆ ಸಹಾಯ, 60,000 ಸಹಾಯ ಇದೆ. ಹಾಗೆ ಬಿಡಿ ಹೂಗಳು, ಚೆಂಡಿ ಹೂವು, ಸೇವಂತಿಗೆ, ಮಲ್ಲಿಗೆ ಈ ತರ ಬೆಳೆಯುವಂತ ಬಿಡಿ ಹೂಗಳನ್ನು ಬೆಳೆಯುವಂತ ರೈತರಿಗೆ ನಮ್ಮಲ್ಲಿ 2.5 ಎಕರೆ 20,000 ಸಹಾಯ ಇದೆ. ಇದಲ್ದಲೆ ಬಹುವಾರ್ಷಿಕ ಸಾಂಬಾರು ಬೆಳೆಗಳು ಏನಿದವಲ್ಲ ನಮ್ಮಲ್ಲಿ, ಕಾಳುಮೆಣಸು, ಜಾಯಿಕಾಯಿ, ಲವಂಗ, ಚಕ್ಕೆ, ಈ ಬೆಳೆಗಳನ್ನ ಬೆಳಿಲಿಕ್ಕೆ ನಿಮ್ಗೆ ಸಹಾಯಧನ ಇದೆ. ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬೆಳಿಬಹುದು ನೀವು, ನಮ್ಮಲ್ಲಿ ಅದಕ್ಕೆ 2.5 ಎಕರೆಗೆ 24,000 ಸಹಾಯಧನ ಇದೆ. ಈಗ ಪ್ಲಾನ್ ಮಾಡ್ಕೊಳ್ಳೋ ಅಂತ ಬಂದ್ಬಿಟ್ಟು ನಮ್ಮ ಇಲಾಖೆಗೆ ನೀವು ಅರ್ಜಿ ಕೊಟ್ಬಿಟ್ಟು ನಿಮ್ದು ಪಾಣಿ, ಆಧಾರ್ ಕಾರ್ಡ್, ಪಾಸ್ಬುಕ್ ಜೊತೆ ಅರ್ಜಿ ಕೊಟ್ಟು ನೋಂದಣಿ ಮಾಡಿಸಿದ್ರೆ ನಾವು ನಿಮಗೆ ಕಾರ್ಯಾದೇಶ ಕೊಡ್ತೀವಿ. ಇಮಿಡಿಯೇಟ್ ಆಗಿ ನೀವು ಸಸಿಗಳನ್ನ ಖರೀದಿ ಕೇಂದ್ರದಲ್ಲಿ ತಾವು ಬಂದ್ಬಿಟ್ಟು ನೀವು ನಾಟಿ ಮಾಡ್ಕೊಂಡ್ರೆ ಅದಕ್ಕೆ ಸಹಾಯಧನ ಕೊಡುವಂತ ಕೆಲಸ ಮಾಡಿ. ಇದಲ್ಲದೆ ಉದ್ಯೋಗ ಖಾತ್ರಿಯಲ್ಲಿ ಸಣ್ಣ ರೈತರಿಗೆ ಮಾತ್ರ ಅವಕಾಶ, ಸಣ್ಣ ರೈತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಉದ್ಯೋಗ ಖಾತ್ರಿಯಲ್ಲಿ ನಾವು ಅಡಿಕೆ ಒಂದು ಬಿಟ್ಟು ಯಾವುದೇ ಬೆಳೆಗಳಿಗೆ ನಾವು ಸಹಾಯಧನವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ನುಗ್ಗೆ ಆಗಿರ್ಬೋದು, ಬಾಳೆ ಅಂದ್ರೆ ಅಂಗಾಂಶ ಬಾಳೆ, ಮತ್ತೆ ಕಂದು ಬಾಳೆ ಬರೋದಿಲ್ಲ, ಬಾಳೆ, ನುಗ್ಗೆ, ಕರಿಬೇವು, ಗುಲಾಬಿ, ಕಾಳುಮೆಣಸು, ಜಾಯಿಕಾಯಿ, ಲವಂಗ, ಚಕ್ಕೆ, ಈ ತರ ಯಾವುದೇ ಬೆಳೆ ಬೆಳೆದ್ರೆ ನಾವು ಎಲ್ಲಾ ಬೆಳೆಗಳಿಗೂ ಉದ್ಯೋಗ ಖಾತ್ರಿ ಸಣ್ಣ ಹಿಡುವಳಿದಾರ ಪತ್ರ ಬೇಕು, ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಾಗಿ ದೊಡ್ಡ ರೈತರಿಗೆ ಇದು ಅನ್ವಯಿಸೋದು. ದೊಡ್ಡ ರೈತರಿಗೆ ನಮ್ಮ ಇಲಾಖೆಯಲ್ಲಿ ಏನು ಸಿಕ್ತದಲ್ಲ ಅದನ್ನೆಲ್ಲ ನಾವು ಮಾಡ್ಕೊಡ್ತೀವಿ. ಅದೇ ರೀತಿ ನಮಗೆ ಬಹಳ ರೈತರು ನೀವು ಕ್ವಶನ್ ಕೇಳ್ತಾ ಇದ್ರೆ ಏನಂದ್ರೆ, ಸರ್ ನಾವು ಡ್ರಿಪ್ ಮಾಡಿಸಿ ಒಂದು 25-30 ವರ್ಷ ಆಯ್ತು, ನಮ್ಮ ತಂದೆಯವರು ಇದ್ದಾಗ ಮಾಡಿಸಿದ್ರು, ಸುಮಾರಷ್ಟು ಡ್ರಿಪ್ ಹಾಳಾಗಿ ಹೋಗ್ಬಿಟ್ಟಿದೆ, ಈಗ ನಮಗೆ ಮಾಡ್ಕೊಳ್ಳಕ್ಕೆ ಸಹಾಯಧನ ಇಲ್ವಾ ಅಂತ ಕೇಳಿ. ಅದಕ್ಕೆ ಇಲ್ಲಿ ತನಕ ಸರ್ಕಾರದಿಂದ ಯಾವುದೇ ಆದೇಶ ಇರಲಿಲ್ಲ, ಈ ವರ್ಷ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಹಾಳಾದಂತವ್ರು ಸಹ ಹೊಸದಾಗಿ ಎಲ್ಲ ಒಂದು ಕಂಪ್ಲೀಟ್ ಸೆಟ್ ಇನ್ಕ್ಲೂಡಿಂಗ್ ಫಿಲ್ಟರ್ ವೆಂಚುರಿ ಎಲ್ಲದನ್ನು ಸೇರಿಸ್ಕೊಂಡು ನೀವು ಹೊಸದಾಗಿ ಹಾಕಿಸ್ಕೊಳ್ಳೋದಾದ್ರೆ ಅದಕ್ಕೆ 90% ಸಹಾಯ ಎಲ್ಲರಿಗೂ. ಇದು ಸಾಮಾನ್ಯ ವರ್ಗದವರಿಗೂ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವರ್ಗದವರಿಗೂ ಸಹ 90% ಸಹಾಯಧನ ಹನಿ ನೀರಾವರಿ. ಇದಲ್ಲದೆ ನಮ್ಮಲ್ಲಿ ಈಗ ನಾವು ಮುಖ್ಯವಾಗಿ ಒಂದು ಯೋಜನೆ ಏನಿದೆ ಅಂದ್ರೆ ಎಣ್ಣೆ ತಾಳೆ, ನಿಮ್ಗೆ ಆಯಿಲ್ ಪಾಮ್ ಅಂತ ಕೇಳಿದಿರ, ಪಾಮ್ ಆಯಿಲ್ ಇದೆಯಲ್ಲ, ಆ ಬೆಳೆಗೆ ನಮ್ಮಲ್ಲಿ ಯೋಜನೆ ಇದೆ. ಮುಖ್ಯವಾಗಿ ಏನಂದ್ರೆ ಸಸಿಗಳನ್ನ ನಾವು ಉಚಿತವಾಗಿ ಕೊಡ್ತೀವಿ, ಆ ಸಸಿಗಳನ್ನ ನಿರ್ವಹಣೆಗೋಸ್ಕರ 4 ವರ್ಷ ನಿಮ್ಗೆ ಸಹಾಯಧನವನ್ನು ಕೊಡ್ತೀವಿ. ಅದರೊಳಗೆ ಅಂತರ ಬೆಳೆಯನ್ನು ಬೆಳೆಯಲಿಕ್ಕೂ ಸಹ ಸಹಾಯಧನ ಕೊಡ್ತೀವಿ, ಅದಕ್ಕೆ ಕಟಾವಿಗೆ ಬೇಕಾದಂತಹ ಯಂತ್ರೋಪಕರಣಗಳಿಗೂ ಸಹ ಸಹಾಯಧನ ಕೊಡ್ತೀವಿ. ಈ ತರ ಇದೆ, ನಿಮ್ಗೆ ಯಾವುದೇ ಕೈಯಿಂದ ಏನು ಹೋಗೋದಿಲ್ಲ, ಎಲ್ಲಾ ಕಂಪ್ಲೀಟ್ ನಮ್ಮ ಇಲಾಖೆಯಿಂದ ಆ ಬೆಳೆಗೆ ಯೋಜನೆ ಇದೆ, ಅದನ್ನ ಸದುಪಯೋಗ ಪಡಿಸ್ಕೊಳ್ರಿ. ನಮ್ಮಲ್ಲಿ ಸುಮಾರು 15-20 ಎಕರೆ ಜಮೀನು ಇದೆ ಅನ್ನೋರಿಗೆ, ನಾನು 1 ಎಕರೆ 2 ಎಕರೆ ಇರೋರಿಗೆ ಇದನ್ನ ಸಜೆಸ್ಟ್ ಮಾಡಕ್ ಆಗಲ್ಲ. ನಮ್ದು ಒಂದು 15-20 ಎಕರೆ ಜಮೀನು ಇದೆ, ನನ್ನ ಕೈಲಿ ನೋಡ್ಕೊಳಕ್ ಆಗೋದು ಒಂದೇ 10 ಎಕರೆ ಮಾತ್ರ, ಇನ್ನೂ 5 ಎಕರೆ ನನ್ನ ಕೈಲಿ ಕಷ್ಟ ಆಗ್ತಿದೆ ಅನ್ನೋಂಥವ್ರು ಈ ತಾಳೆ ಬೆಳೆ ಹಾಕಿಬಿಟ್ರೆ ದಯವಿಟ್ಟು ಇದನ್ನು ನೀವು ಸೀರಿಯಸ್ ಆಗಿ ತಗೊಳ್ರಿ, ಹಾಕ್ರಿ, ಖಂಡಿತವಾಗಿ ಇದರಿಂದ ನಿಮಗೆ ಬೆನಿಫಿಟ್ ಇದೆ. ಇದೊಂದು ಮುಖ್ಯವಾದ ಸ್ಕೀಮ್ ಇದೆ. ಹಾಗೆ ಮತ್ತೆ ಯಂತ್ರೋಪಕರಣಗಳು ನಮ್ಮ ಇಲಾಖೆ ಸ್ನಾಮ್ ಯೋಜನೆಯಡಿ ನಮ್ಮಲ್ಲಿ ಯಂತ್ರೋಪಕರಣಗಳು ಸಿಗುತ್ತೆ. ಸಾಮಾನ್ಯ ವರ್ಗದವರಿಗೆ 40%, ಪರಿಶಿಷ್ಟ ಜಾತಿ ಮಹಿಳೆಯರು ಮತ್ತೆ ಸಣ್ಣ ಹಿಡಿದವರಿಗೆ 50% ಸಹಾಯಧನ ಸಿಗುತ್ತೆ. ನೀವು ಬೇಕಾದರೂ ಬಂದು ನಮ್ಗೆ ಅರ್ಜಿ ಸಲ್ಲಿಸಿ, ನಮ್ಮಲ್ಲಿ ಆ ಅನುದಾನ ಬಂದ ತಕ್ಷಣ ನಾವು ಅದನ್ನ ಇನ್ನೇ ಏನಾದರೂ ಮಾಹಿತಿ ಇದ್ದಲ್ಲಿ ಕ್ವಶನ್ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡಿ. ಧನ್ಯವಾದಗಳು. ಈಗ ಮೀನುಗಾರಿಕೆ ಅಂದ್ಬಿಟ್ಟು ಏನಾಗುತ್ತೆ, ಎಲ್ಲರೂ ಕೆರೆಗಳಲ್ಲಿ ಮೀನುಗಾರಿಕೆ ಮಾಡ್ತಾರೆ, ದೊಡ್ಡ ಕೆರೆಗಳಲ್ಲಿ ದಾಂಬಕೇರಿ ಕೆರೆ ಮೀನುಗಾರಿಕೆ ಮಾಡ್ತಾರೆ, ಮತ್ತೆ ನದಿ ಇರ್ಬೋದು, ಜಲಾಶಯಗಳು, ನೀರ್ಬಳಕೆರಿ ಇದೆ, ಇಂಥ ಜಲಾಶಯಗಳ ಮೀನುಗಾರಿಕೆ ಇಲಾಖೆಯಿಂದ ಈತ ಒಂದೊಂದು ಸಣ್ಣ ಗ್ರಾಮ ಪಂಚಾಯಿತಿ ಇಟ್ಟು ಮೀನುಗಾರಿಕೆ ಮಾಡ್ತಾರೆ. ಅದು ಒಂದು ನಾವು ಈ ಕೃಷಿ ವಿಕಸಿತ ಕೃಷಿ ಸಂಕಲ್ಪ ಯೋಜನೆಯಡಿ ನಾವೇನು ಎಲ್ಲ ಮೀನು ಏನು ಕೃಷಿಕರಲ್ಲ ಅವ್ರು ಕೂಡ ಮೀನುಗಾರಿಕೆ ಮಾಡಿರೋ ಉದ್ದೇಶದಿಂದ ತಾವು ನಮ್ಮ ಒಂದು ಜಮೀನಲ್ಲೇ ಏನಾಗುತ್ತೆ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡಿರ್ತೀರಾ, ಅದು ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಸಹಾಯವನ್ನು ಮಾಡ್ಕೊಂಡಿರ್ತೀರಾ, ಇಲ್ಲ ಕೆಲವೊಂದು ರೈತರು ತಾವೇ ಸ್ವತಃ ಒಂದು ಹೊಂಡ ಮಾಡಿಸಿಕೊಟ್ಟು ಬೋರ್ವೆಲ್ ನೀರನ್ನ ಸಂಗ್ರಹ ಮಾಡಿಸಲು ಮಾಡ್ಕೊಂಡಿರ್ತೀರಾ. ನಿಮ್ಮ ಮುಖ್ಯ ಉದ್ದೇಶ ನೀರನ್ನ ಸಂಗ್ರಹಿಸಬಹುದು, ಮಳೆ ನೀರಿರ್ಬೋದು, ಬೋರ್ವೆಲ್ ನೀರಿರ್ಬೋದು, ಸಂಗ್ರಹಿಸಿಕೊಂಡು ಕರೆಂಟ್ ಕೈ ಕೊಟ್ಟಾಗ ಅಥವಾ ಮಳೆ ಕೈ ಕೊಟ್ಟಾಗ ಅದು ಸಂಗ್ರಹ ಮಾಡಿದ ನೀರನ್ನು ನಿಮ್ಮ ಕೃಷಿ ಭೂಮಿಗೆ ಅಥವಾ ಕೃಷಿ ಬೆಳೆ ತೋಟಗಾರಿಕೆ ಬಳಸ್ತಾ ಇದೆ. ಬಟ್ ಅಂತ ಒಂದು ಜಲಸಂಪನ್ಮೂಲಗಳು ಕೂಡ ನೀವು ಮಾರ್ಪಾಟ್ ಮಾಡಿಕೊಂಡು ಮೀನುಗಾರಿಕೆ ಮಾಡೋದ್ರಿಂದ ನೀವು ಹೆಚ್ಚುವರಿಗೆ ಆರ್ಥಿಕ ಲಾಭ ತಗೋಬಹುದು ಅನ್ನೋ ವಿಚಾರವಾಗಿ ಆ ತಂತ್ರಜ್ಞಾನವನ್ನು ನಾನು ನಿಮ್ಮಲ್ಲಿ ಅನ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಾಗುತ್ತೆ, ಎಲ್ಲ ಕೃಷಿ ಹೊಂಡಗಳಲ್ಲಿ ಇರ್ತವೆ, ಕೃಷಿ ಹೊಂಡಗಳು ಇದ್ರೆ ಏನಾಗುತ್ತೆ, ಮಳೆಗಾಲ ಶುರು ಆಗಿದೆ, ನೀವು ಬೀಜ ಬಿತ್ತಕ್ಕಿಂತ ಮುಂಚೆ ಭೂಮಿನ ಆದ ಮಾಡ್ತೀವಿ, ಕೃಷಿಯಲ್ಲಿ ತೋಟಗಾರಿಕೆ ಯಾವ್ದಾದ್ರು ಒಂದೇನು ಬೀಜ ಹಾಕಕ್ಕಿಂತ ಭೂಮಿನ ಆದ ಮಾಡ್ತೀವಿ. ಅದರ ಮೇಲೆ ಏನಾಗುತ್ತೆ, ನಮ್ಮಲ್ಲಿ ಕೂಡ ಮಳೆಗಾಲ ಶುರುವಾಗಕ್ಕಿಂತ ಮುಂಚೆ ಕೃಷಿ ಹೊಂಡ ಇದ್ರೆ ಆ ಹೊಂಡದ ಸುತ್ತ ಮೊದಲಿನ ಮೂಳು ಬೆಳೆದಿರ್ತದೆ, ಇಲ್ಲ ಕಸಕಡ್ಡಿ ಬೆಳೆದಿರ್ತದೆ, ಇಲ್ಲಾಂದ್ರೆ ಮಣ್ಣು ಅದು ಬಂದು ಹೊಂಡ ಏನಾಗುತ್ತೆ ಆಳ ಕಮ್ಮಿ ಆಗಿರುತ್ತೆ. ಇಂಥವೆಲ್ಲ ಕ್ಲೀನ್ ಮಾಡಬೇಕು. ಮಣ್ಣನ್ನ ಉಳ್ಳಿದ್ರೆ ಆಳ ಕರೆಂಟಿದ್ರೆ ಓಕೆ, ಆಳ ಕಮ್ಮಿ ಆಗಿದ್ರೆ ಮಣ್ಣು ಉಳಿದು ಬದುಕು ಹಾಕೋದು, ಬದುಕಿನ ಗಿಡ ಹಾಕಿ ಎಲ್ಲ ಕಡದು ಸ್ವಚ್ಛ ಮಾಡ್ಕೊಳ್ಳೋದು, ಸರಿ ರೆಡಿ ಮಾಡಿದ್ದಾರೆ. ಆದ್ರೆ ಮಳೆ ಆದ್ರೆ ನೀರು ಬೋರ್ವೆಲ್ ನೀರು ಪೈಪ್ ಇಟ್ಟಿರ್ತೀರ, ತುಂಬಿದ ನೀರಾಗುವ ವಾಪಸ್ ಒಂದು ಪೈಪ್ ಇಟ್ಟಿದ್ದಾರೆ. ಸೊ ಮಳೆ ತುಂಬಿದ ನೀರಾಗುವ ವಾಪಸ್ ನೀರು ಹೊರಬಂದ್ರೆ ಆ ಪೈಪ್ಗೆ ಬಲೆ ಕಟ್ಕೋಬೇಕು, ಯಾಕಂದ್ರೆ ನಾಳೆ ನೀರಿನಲ್ಲಿ ಬಿಟ್ಟು ನಂತರ ಕೊಳಗೋಗಿದ್ದರೆ ಕರೆಯ ನೀರು ಜೊತೆ ನೀರು ಮೇಲೆ ಬಿಟ್ಟರೆ ನೀರು ಮೇಲೆ ಹೋಗಬಾರ್ದಂತ ಬಲೆ ಕಟ್ಕೋಬೇಕು. ಇಷ್ಟನ್ನ ರೆಡಿ ಮಾಡಿಟ್ಕೋಬೇಕು. ಮಳೆ ಮಳೆಗಾಲ ಶುರು ಆದ್ರೆ ಏನಾಯ್ತು, ಮಳೆ ಆದ್ರೆ ನೀರು ಅಂತ ಮಣ್ಣು ತುಂಬಿಕೊಂಡು ಹೋಗ್ತಾರೆ. 70-80% ಕೊಳದ ನೀರು ಶೇಖರಣೆ ಆದ್ಮೇಲೆ ನೀವೇ ಮಾಡಬೇಕು, ಆ ಕೊಳದ ಸಗಣಿ ಗೊಬ್ಬರವನ್ನ ಸಗಣಿ ಗೊಬ್ಬರವನ್ನು ಹಾಕೋದು. ಇದು ಮುಖ್ಯ ಉದ್ದೇಶ, ಸಗಣಿ ಗೊಬ್ಬರವನ್ನ ನೀರು ಹಾಕಿಲ್ಲ, ಮೀನಿಗೆ ನೈಸರ್ಗಿಕ ಆಹಾರ ಉತ್ಪಾದನೆ ಮಾಡೋದಕ್ಕೋಸ್ಕರ ಗೊಬ್ಬರದ ರೂಪದಲ್ಲಿ ಸಗಣಿನ ಹಾಕಿದೆ. ಆ ಸಗಣಿನ ಏನಾಗಬಹುದು, ಬಕೆಟ್ ತಗೊಂಡು ಹಸಿಸಿನ ಬಕೆಟ್ ಹಾಕಿಬಿಟ್ಟು ಅದನ್ನು ಕಲಿಸಿಬಿಟ್ಟು ರಾಡಿ ಮಾಡಿ ನೀರಿಗೆ ಉಗಿದಾಗ ಏನಾಗುತ್ತೆ, ಅದು ನೀರಿನಲ್ಲಿ ಮಿಕ್ಸ್ ಆಗಿ ಅದಕ್ಕೆ ಮೀನಿಗೆ ಬೇಕಾಗಿರ್ತಕ್ಕಂಥ ನೈಸರ್ಗಿಕ ಆಹಾರ ಬಡಕಂತ ಉತ್ಪತ್ತಿ ಆಗಿದೆ. ಅದನ್ನು ಮೀನು ತಿಂದು ಹೊರತು ನೇರವಾಗಿ ಮೀನು ಸಗಣಿಯನ್ನು ತಿನ್ನಲ್ಲ. ಇದೊಂದು ಇರಲಿ, ನಮ್ಮ ಜನರು ನಮ್ಮ ತಲೆಯಲ್ಲಿ ಅಂದ್ರೆ ಮೀನು ಬಹಳ ಮನಸ್ಸು ತಿನ್ನುತ್ತೆ, ಕಸ ತಿನ್ನುತ್ತೆ, ಎಲ್ಲ ವೇಸ್ಟ್ ಎಲ್ಲ ತಿನ್ನುತ್ತೆ. ನಾವು ಸಗಣಿಯನ್ನು ಬಳಕೆ ಮಾಡೋದು ಗೊಬ್ಬರವಾಗಿ ಬಳಕೆ ಮಾಡ್ತೀವಿ, ಕೃಷಿಯಲ್ಲಿ ಗೊಬ್ಬರ ಸಗಣಿ ಗೊಬ್ಬರವಾಗಿ ತಾನೆ ಬಳಕೆ ಮಾಡೋದು. ಅದನ್ನೇ ಅದು ತಾನೆ ಉದ್ದೇಶ. ಎರಡನೇ ಜನ ಅಂದ್ರೆ ಈಗ ಸಗಣಿ ಗೊಬ್ಬರ ಅಲ್ಲಿ ಎಷ್ಟು ಆಗ್ತದೆ, ಸಗಣಿ ಗೊಬ್ಬರ ನಮ್ಮಲ್ಲಿ ಏನಾಗುತ್ತೆ, ಕೃಷಿ ಹೊಂಡಗಳಾಗ 6-7 ಸಾವಿರ ಕೆಜಿ ಅಂದ್ರೆ ಎಫೆಕ್ಟ್ ದೇಶಕ್ಕೆ ಉಪಯೋಗಿಸ್ತದೆ, ಸಗಣಿ ಗೊಬ್ಬರ ಅದಕ್ಕಿಂತ ಹೆಚ್ಚಿಗೆ ಉಪಯೋಗಿಸ್ತದೆ. ಹೆಚ್ಚಿನ ಉಪಯೋಗಿಸಿದಾಗ ಏನಾಗುತ್ತೆ ಅಂದ್ರೆ ಕೊಳದಲ್ಲಿ ಹಸಿರು ಬಂದ್ಬಿಡುದು, ನೀರೆಲ್ಲ ಹಸಿರಾಗ ಏನಾಗ್ಬಿಟ್ಟು ಪಾಚಿ ಕಟ್ಟಿ ಪಾಚಿ ಕಟ್ಟಿ ನೀರೆಲ್ಲ ಮುಚ್ಚಿನಲ್ಲಿ ನೀರು ನೀರೆಲ್ಲ ಸತ್ತು ಹೋಗ್ತದೆ. ಸೊ ಎಷ್ಟು ರೆಕಮೆಂಡೆಡ್ ಏನಂದ್ರೆ 6-7 ಸಾವಿರ ಕೆಜಿ ಒಂದು ಏಕರ ಪ್ರದೇಶಕ್ಕೆ ಆಗ್ತದೆ. ಸಗಣಿ ಗೊಬ್ಬರ ಆಗಿದ ನಂತರ ಮೀನ್ ಮರಿನ ಬಿಡಬೇಕು, ಮೀನ್ ಮರಿನ ಯಾವೆಲ್ಲ ಬಿಡಬೇಕು ಇಲ್ಲ ಯಾರು ಮೀನ್ ಕಟ್ಟಿ ಮಾಡಿ ಎಲ್ಲ ವಸ್ತು ಮೀನ್ ಮರಿನ ಬಿಡಬೇಕು. ಈ ಮೀನ್ ಮರಿ ಎಲ್ಲಿ ಸಿಗ್ತವೆ, ಫಸ್ಟ್ ಮೀನ್ ಮರಿ ಎಲ್ಲಿ ಸಿಗ್ತವೆ, ಸಿಕ್ಕರು ಕೂಡ ಅವ್ನು ಯಾವ್ಯಾವ ಬಿಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅನ್ನೋದು ಬಹಳ ಮುಖ್ಯ. ಮೀನ್ ಮರಿ ಲಭ್ಯವಾಗಿ ಎಲ್ಲಿ ಸಿಗುತ್ತೆ, ನಮ್ಮ ಕೃಷಿ ಬಂಧು ಕತ್ಲಗೆರೆಯಲ್ಲಿ ಕೂಡ ಮೀನ್ ಮರಿ ಸಿಗ್ತವೆ. ಕಾಟ್ಲಾ ಮೀನ್ ಮರಿ ಯಾವ್ಯಾವ ಅಂದ್ರೆ ಕಾಟ್ಲಾ, ರೋಹು, ಮೃಗ, ಗ್ರಾಸ್ ಕಾರ್ಪ್, ಸಿಲ್ವರ್ ಕಾರ್ಪ್, ಕಾಮನ್ ಕಾರ್ಪ್ ಅಂತ 6 ಜಾತಿ ಮೀನ್ ಮರಿ ಸಿಗ್ತವೆ. ಇದರ ಜೊತೆಗೆ ಇತ್ತೀಚೆಗೆ ಕರ್ನಾಟಕ ಗವರ್ಮೆಂಟ್ ಕೂಡ ಹೊಸ ಹೊಸ ತಳಿನ ಇಂಟ್ರೋಡ್ಯೂಸ್ ಮಾಡಿದೆ ಅಂತ ಗಿಫ್ಟ್ ಅಂತ ಹೇಳ್ತಾನೆ. ತರ ಗುಲಾಬಿ ಒಂದಿದೆ, ಹೂಚಂದ್ ಅಂತಿದೆ, ಪಂಗೇಸಿಸ್ ಅಂತಿದೆ, ಮರಳ ಅಂತ ಆರು ತರ ಮೀನು ಬರುತ್ತೆ. ಅದು ಈ ತರದ 4 ವೆರೈಟಿ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಒಟ್ಟು 6-10 ತರದ ಮೀನಿನ ತಳಿಗಳು ನಮ್ಮ ಕೃಷಿ ಪ್ರೊಡಕ್ಷನ್ ಕತ್ಲಗೆರೆಯಲ್ಲಿ ಮಾರಾಟಕ್ಕೆ ಲಭ್ಯ ಇದೆ. ಸೊ ನೀವು ಅಲ್ಲಿ ಬೇಕಾದ್ರೆ ಖರೀದಿ ಮಾಡಬಹುದು. ಬೇಡ ಅಂದ್ರೆ ನಿಯರ್ ಬೈ ಇಲ್ಲಿ ಕೊಂಡಜ್ಜಿ ಮೀನುಮರಿ ಪಾಲನೆ ಕೇಂದ್ರದಲ್ಲಿ ಸಿಗುತ್ತೆ ಗೌರ್ಮೆಂಟ್, ಇಲ್ಲ ಒಂದೆರಡು ಮೀನುಮರಿ ಪಾಲನೆ ಕೇಂದ್ರದಲ್ಲಿ ಸಿಗುತ್ತೆ, ಶಿವಮೊಗ್ಗ ಮೀನುಮರಿ ಪಾಲನೆ ಕೇಂದ್ರದಲ್ಲಿ ಸಿಗ್ತಾನೆ ಗೌರ್ಮೆಂಟ್ ತರಬಹುದು. ಅವನ್ನ ತಗೊಂಬರ್ಬೋದು, ನೀವು ನಿಮ್ಗೆ ಕೊಳಕ್ ಬಿಡಬಹುದು. ಎಷ್ಟು ಬಿಡಬೇಕು ಅದೇನಾಗುತ್ತೆ, ನಾವು ಹೇಳೋದ್ರೆ ಎಕ್ರೆಗೆ 6-8 ಸಾವಿರ ಮೀನುಮರಿ ಬಿಡಬೇಕು. ಒಂದು ಫಿಶ್ ಪರ್ ಮಿನಿಟ್ ಸ್ಕ್ವೇರ್ ಅಂತ ಒಂದು ಎಕ್ರೆ 10,000 ಹೇಳ್ತೇವೆ, ಬಟ್ ಕೃಷಿ ಒಂದು ಸಣ್ಣದಿರೋದ್ರಿಂದ ಅವಕ್ಕೆ ನಾವು 6-8 ಸಾವಿರ ಮೀನುಮರಿಯನ್ನು ಬಿಡಬೇಕು. ಸೊ ಅಲ್ಲಿ ನಿಮ್ಮ ಒಂಡದ ಸೈಜ್ ಏನಾಯ್ತು ಅಂತ ಲಾಸ್ಟ್ ಹೇಳ್ತೀವಿ. ನಮಗೆ ಯಾರು ಆಸಕ್ತರಿಂದ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ದು ಕೊಳದ ಗಾತ್ರ ಉದ್ದೈಂಟು ಆಗಲ್ಲ ಎಷ್ಟೇ ಅಂತ ಹೇಳಿದ್ರೆ ಅದನ್ನು ನಾವು ಮೀಟ್ ಸ್ಕ್ವೇರ್ ಕನ್ವರ್ಟ್ ಮಾಡಿ ಈ ಕೊಳಕ್ಕೆ ಇಷ್ಟೇ ಸಣ್ಣ ಆಗ್ಬೇಕು, ಇಷ್ಟೇ ಮೀನುಮರಿ ಮಾಡಬೇಕು ಅನ್ನೋ ಬಗ್ಗೆ ನಾವು ಮಾಹಿತಿ. ನಾನು ಈಗ ಜನರಲೈಸ್ ಹೇಳ್ತೇನೆ, ಮೀನುಮರಿ ತಂದು 6-8 ಸಾವಿರ ಮೀನುವರೆಗೆ ನೀವು ಹೇಳಿಲ್ಲ ಕಾಟ ರೋಗ ಮೀನು 6 ಜಾತಿ ಮೀನು ಇದ್ದಾವೆ. ಈ 6 ಜಾತಿ ಮೀನಲ್ಲಿ ಯಾವ ಮೀನು ಬೆಳೆಸ್ಬೇಕು, ಈ ಯೋಜನೆ ಮೀನುಗಾರಿಕೆ ಮಾಡೋದ್ರಲ್ಲ ಆಯ್ತಲ್ಲ 3-4 ತಳಿಯನ್ನು ಮಾತ್ರ ಆಯ್ಕೆ ಮಾಡ್ತಾರೆ. 6 ಅವ ಯಾವ ಬಂದ್ರು ಒಂದು ಸಣ್ಣ ತಗೊಳ್ತಾರೆ, ಯಾಕಂದ್ರೆ ಬಹಳ ಬೇಗ ಬೆಳವಣಿಗೆ ವರ್ಷ ಕರೆಕ್ಟ್ ಇದುವರೆಗೆ ಬೆಳೆಯುತ್ತೆ. ಕೆರೆ ಒಳಗೆ ಕೃಷಿ ಹೊಂಡಗಳಲ್ಲಿ ಒಂದು 15 ಇದುವರೆಗೆ ಬೆಳೆಯುತ್ತೆ. ನೆಕ್ಸ್ಟ್ ರೋಗ ಅಂತ ತಗೊಳ್ತಾರೆ, ಇದು ಕೆರೆ ಒಳಗಾದ್ರೆ ವರ್ಷಕ್ಕೆ 7-8 ಬೆಳೆಯುತ್ತೆ, ಕೃಷಿ ಹೊಂಡದಿಂದ 300-400 ಬೆಳೆಯುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಮನ್ ಕಾರ್ಪ್ ಅಂತ, ಅದನ್ನು ಸರಿಯಾಗಿ ಕಡಪ ಗೌರಿ ಅಂತ ಕಾಮನ್ ಕಾರ್ಪ್ ಅಂತ ವೆರೈಟಿ. ಇದು ಒಂದು ವರ್ಷಕ್ಕೆ ಕೆರೆ ಒಳಗಾದ್ರೆ 1-1.5 ಕೆಜಿ ಬೆಳೆಯುತ್ತೆ, ಕೃಷಿ ಹೊಂಡದಿಂದ ಒಂದು 10 ಕೆಜಿ 3 ಕೆಜಿ ಕೂಡ ಬೆಳೆಯುತ್ತೆ. ಸೊ ಹಾಗೆ ಮತ್ತ ರೈತರು ಕೆರೆ ಬಿಡುತ್ತೆ. ನಾವು ಕೃಷಿ ಮಂಡಿಗೆ ರೆಕಮೆಂಡ್ ಮಾಡೋದು ಏನಪ್ಪಾ ಅಂದ್ರೆ ಕಟ್ಲ, ರೋಹು, ಕಾಮನ್ ಕಾರ್ಪ್ ಅಂತ ಈ 3 ಜಾತಿ ಮೀನುಗಳನ್ನು ಕೃಷಿ ಮಂಡಿಗೆ ಬಿಡಬೇಕು. ವಿರೋಧವಾದ ತಳಿಗಳು ಸಣ್ಣ ಬೆಳವಣಿಗೆ ಕೂಡ ಬರುತ್ತೆ. ಹಾಗೆ 3 ತಳಿ ಈ 3 ತಗೋಬೇಕಂದ್ರೆ ಒಂದು ಕೃಷಿ ಮಂಡಿ ಸೈಜ್ 500 ಮೀಟರ್ ಸ್ಕ್ವೇರ್ ಬರುತ್ತೆ. 500 ಮೀಟರ್ ಸ್ಕ್ವೇರ್ ಅಲ್ಲಿ ಈ 3 ಜಾತಿ ಮೀನುಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅದು ಒಂದು ಇಂಪಾರ್ಟೆಂಟ್. ಅದೇನಾಗಿದೆ, ನಾವು ಈ ನೀರಿನಲ್ಲಿ ಕೃಷಿ ಹೊಂಡದಲ್ಲಿ ಯಾವ ರೀತಿ ಮೀನುಮರಿ ಬಿಡಬೇಕು, ಎಷ್ಟು ಪ್ರಮಾಣದಲ್ಲಿ ಬಿಡಬೇಕು ಅನ್ನೋದು ಮೇಲೆ ಕೂಡ ಸಂಶೋಧನೆ ಕೈಗೊಂಡಿದ್ದೇವೆ. ಈ ಲಯಾಲ್ ತಾಲೂಕು ಬನ್ನಿಕೋಡು ಗ್ರಾಮ, ಕತ್ತಾಣಪುರ ಟೆಂಪು, ಕಂಚನಹಳ್ಳಿ ಗ್ರಾಮ, ಹೀಗೆ ಸಾಧ್ಯತೆ ಚೆಂಡಿ ತಾಲೂಕಿನ ಕೆಲವು ದಂಡಗಳನ್ನ ಆಯ್ಕೆ ಮಾಡಿ ಅದರ ಕೃಷಿ ಹೊಂಡದ ರೈತರನ್ನ ಆಯ್ಕೆ ಮಾಡಿ ಅವರಿಗೆ ಮೀನುಗಾರಿಕೆ ತರಬೇತಿ ಕೊಟ್ಟು ಅವರು ಬಂಡುಗಳಲ್ಲಿ ಮೀನುಮರಿ ಮತ್ತು ಮೀನಿನ ಆಹಾರ ನಮ್ಮ ಯೋಜನೆ ವಂಚಿತರನ್ನು ಕೊಟ್ಟು ಈಗ ಸಂಶೋಧನೆ ಮಾಡಿದ್ದೇವೆ. ಸಂಶೋಧನೆ ಮಾಡಿದ ಫಲಿತಾಂಶದ ಆಧಾರದ ನಾವು ಹೇಳೋದೇನಪ್ಪ ಕಾಟ ಬಹು ಕಾಮಕಂತಕ್ಕಂಥದ್ದು ಕೃಷಿ ಹೊಂಡಗಳನ್ನು ಚೆನ್ನಾಗಿ ಬೆಳೀತಾರೆ. ಕನಿಷ್ಠ ಆನಂದವರೇ 300-700 ಗ್ರಾಮ್ ಬೆಳೀತಾರೆ. ಹಾಗಾಗಿ ಆ ಒಂದು ಸಂಶೋಧನೆ ಫಲಿತಾಂಶ ಆಧಾರದಿಂದ ನಾವು ಹೇಳ್ತಿರೋದು ಕಾಟ ಬಹು ಕಾಮಕಂತಕ್ಕಂಥದ್ದು ಕೃಷಿ ಹೊಂಡಗಳನ್ನು ಸೂಕ್ತವಾದ ತಳೆಗಳು 3 ತಳೆ ಬಿಡಬಹುದು. ಎಷ್ಟು ಪ್ರಮಾಣದಲ್ಲಿ ಬಿಡಬಹುದು, ನಾವು ಕೂಡ ಸಂಶೋಧನೆ ಮಾಡೋದ್ರೆ ಏನಾಯ್ತು, ಕಟ್ಟ 40%, ರೋಹು 20%, ತಾಮ್ರ 40%, 40-20-40 ಈ ತರ ಒಂದು 50-30-20 ಈ ತರ ಬೇರೆ ಬೇರೆ ಹಂತದಲ್ಲಿ ನಾವು ಒಂದು ಅನುಪಾತದಲ್ಲಿ ನಾವು ಸ್ಟ್ರೆಸ್ ಮಾಡಿದಾಗ ನಮಗೆ ಸಿಕ್ಕಿರೋದೇನಂದ್ರೆ 40-40-20% ಆಗಲ್ಲ, 20% ರೋಹು, 40% ತಾಮ್ರ ಇದು ಒಂದು ಸರಿಯಾದ ಪ್ರಮಾಣ. ಈ ಪ್ರಮಾಣದಲ್ಲಿ ಒಳ್ಳೆ ಮೀನು ಬೆಳವಣಿಗೆ ಬಂದಿದೆ. ಹಾಗಾಗಿ ನೀವು 500 ಎಷ್ಟಪ್ಪ ಅಂದ್ರೆ ಒಂದು 100 ರೋಹು, 200 ತಾಮ್ರ ಮೀನು ಮರಿ ಅಂತಂದ್ರೆ ನೀವು ಕೃಷಿ ಹೊಂಡಗಳು ಬಿಟ್ಟರೆ ಅವ್ರು ಚೆನ್ನಾಗಿ ಬೆಳೀತಾರೆ. ಇದು ಒಂದು ಮೀನು ಮರಿ ಬಿತ್ತಿ ಮೀನುಗಳು ಬಿತ್ತಿದ ನಂತರ ನೀವು ಮಾಡಬಹುದು 2 ತಿಂಗಳು ಏನಪ್ಪ ಅಂದ್ರೆ ನಮಗೆ ಈ ತೋಟಗಾರಿಕೆ ಕೃಷಿಯಲ್ಲಿ ಬಂದಾಗ ಕೀಟಬಾಧೆ ಸಮಸ್ಯೆ ಬರಪ್ಪ, ನಾವು ಬರೋ ಸಮಸ್ಯೆ ಎರಡೇ, ಒಂದು ಅಕ್ಕಿ ಉಳಿದ ಸಮಸ್ಯೆ ಬರುತ್ತೆ, ಮೀನು ಮೇಲೆ ಮೀನು ಬೆಳೆದು ದೊಡ್ಡ ಆಧಾರ ಮನುಷ್ಯರದ್ದೇ ಸಮಸ್ಯೆ ಬರುತ್ತೆ ಕಾರಣ. ಸೊ ಅದ ಮೀನು ಮರಿ ನೀವು ಒಳ್ಳೆ ಬಿಟ್ಕೊಂಡ್ರೆ ಏನಾಗುತ್ತೆ, ಒಳ್ಳೆ ಮರಿ ಹಾಕಿ ಮಲೆಯನ್ನು ಕವರ್ ಮಾಡ್ತೀವಿ. ಕವರ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಮೀನು ಮರಿ ಬಿಟ್ಕೊಟ್ರೆ ನಾವು ನೀರು ಕಾಯಿಲಿಂತ ಬರುತ್ತೆ. ಅದೇನಾಗುತ್ತೆ, ಒಂದು ಕೊಳದಲ್ಲಿ ಇಳಿದ್ರೆ ಇಳಿದ್ಬಿಟ್ಟು ನೀರಿನೊಳಗೆ ಮುಳುಗಿ ಡೈ ಹೊಡಿತು, ಒಳಗೋದ್ರು ಕನಿಷ್ಠ 4-5 ನಿಮಿಷಗಳೊಳಗಡೆ ನೀರೊಳಗಡೆ ಇರುತ್ತೆ. ಇದ್ಬಿಟ್ಟು ಮೀನು ಮರಿಗಳು ಹಿಡಿದು ತನ್ನ ಬಾಯಲ್ಲಿ ಹಾಕುತ್ತೆ, ದೊಡ್ಡ ಮಕ್ಕಳ ಕಾವಿಟ್ಟು ಇರ್ತಿರುತ್ತೆ, ತನ್ನ ಗಂಟಲು ಹಿಡ್ಕೊಳ್ಳುತ್ತೆ, ಹಿಡಿದು ಒಂದು 8 ಸೈಜ್ ಆದ ಮೇಲೆ ಸಣ್ಣ ಸೈಜ್ ಇದ್ದು ಒಂದು 20 ವರೆಗೆ ಹಿಡಿಯುತ್ತೆ. ದೊಡ್ಡ ಸೈಜು ಒಂದು 8 ಟನ್ ಮೀನು ಹಿಡ್ಕೊಂಡ್ಬಿಟ್ಟು ತಂಡ ಹಿಡ್ಕೊಂಡ್ಬಿಟ್ಟು ಹೊರ ಬರುತ್ತೆ. ಒಂದು ಹೊರಗಡೆ ಮರ ಇರುತ್ತೆ, ಮರಗಳು ಹಿಡ್ಕೊಂಡ್ಬಿಟ್ಟು ಒಂದೊಂದೇ ಒಂದೊಂದೇ ಕಡೆ ಇರ್ತಕ್ಕಂಥ ನರ್ಮೂರು ದಂಟು ಆಗ್ತಾವಲ್ಲ ಒಂದೊಂದೇ ಒಂದೊಂದು ತಕ್ಕಂಥ ತಿನ್ನುತ್ತೆ. ಈ ತರ ದಿನ ಕನಿಷ್ಠ ಸೈಜ್ ಆಗ್ತಂದ್ರೆ 10-20 ಮರಿಗೆ ತಿಂತಾವು. ಈ ತರ ಬಂದು ನಿಮ್ ಕೊಳಕ್ ಕೊಡ್ತಂದ್ರೆ ಒಂದು ತಿಂಗಳಲ್ಲಿ ಇರ್ತಕ್ಕಂಥ ಮೀನ್ ಮರಿ ಸ್ವಚ್ಛ ಮಾಡ್ತೀವಿ. ಸೊ ಆ ಕಾರಣಕ್ಕೆ ಮೀನ್ ಮರಿ ಬಿಟ್ಟ ನಂತರ ಅದಕ್ಕೆ ಕೊಳಕ ಬರೆ ಆಗುತ್ತೆ ಮುಖ್ಯ. ತದನಂತರ ನೀವು ಅತಿಥಿಗೆ ಒಂದ್ಸರಿ ಸಗಣಿ ಗೊಬ್ಬರ ಹಾಕಿರ್ತಕ್ಕಂಥ ಸಾಕು. ಸಗಣಿ ಗೊಬ್ಬರ ಹಾಕುವ ಉದ್ದೇಶ ಗೊಬ್ಬರ ಅದಾದ್ರೆ ಮೀನ್ ಆಹಾರ ಉತ್ಪನ್ನ ಇರುತ್ತೆ, ಅದು ನೀರ್ ತಿಂತ ಬೆಳೆದವರು. ಇದರ ಜೊತೆಗೆ ಹೆಚ್ಚುವರಿಯಾಗಿ ನೀವು ಕೃತಕ ಆಹಾರನ ಕೊಡ್ಬೋದು. ಕೃತಕ ಆಹಾರ ಅಂದ್ರೆ ನಿಮ್ಮಲ್ಲಿ ಶೇಂಗಾ ಹಿಂಡಿ ಸಿಗುತ್ತೆ. ಶೇಂಗಾ ಹಿಂಡಿ ಒಂದು ಬಕೆಟ್ ಹಾಕ್ಬಿಟ್ಟು ಒಂದು ಅರ್ಧ ಒಂದು ತಾಸು ಬಿಟ್ಟರೆ ಬುದ್ಧಿ ಆಗುತ್ತೆ. ಅದಕ್ಕೆ ಅಕ್ಕಿ ತೊಗೊಂಡಿರ್ಬೋದು, ಗೋಧಿ ನುಚ್ಚಿರ್ಬೋದು, ಏನಾದ್ರೂ ಮಿಕ್ಸ್ ಮಾಡಿ ಕಲಸಿ ಅದನ್ನ ಆಹಾರ ಹೋಗ್ಬೋದು. ಬೇಡ ಮನೆಯಲ್ಲಿ ವೇಸ್ಟ್ ಆಗಿರೋ ಅನ್ನ ಉಳಿದು ಆ ಥರದ್ದು ಏನೋ ವೇಸ್ಟ್ ಇದ್ರು ಕೂಡ ಅದನ್ನ ಹಾಕಿ ಅದನ್ನು ನೀವು ತಿನ್ನಿ. ಬಟ್ ಏನಾಗುತ್ತೆ ಕನ್ವೆನ್ಷನಲ್ ಫೀಡ್ ಅಂತ ಲೋಕಲ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ನೀವು ಹಾಕೋದ್ರಿಂದ 50% ಅದ್ರ ಮೀನಿಗೆ ಆಹಾರ 15% ಗೊಬ್ಬರ ಆಗುತ್ತೆ ದಿನಕ್ಕೆ. ಇದನ್ನು ಹೊರತುಪಡಿಸಿ ನಾವು ಆರ್ಟಿಫಿಷಿಯಲ್ ಫೀಡ್ ಅಂತ ಬರುತ್ತೆ, ಪೆಲೆಟೆಡ್ ಫೀಡ್ ಪ್ರೋಟೀನ್ ಮಿಕ್ಸ್ ಮಾಡುತ್ತೆ. ಮೀನಿಗೆ ಎಷ್ಟು ಇದ್ರೂ ಎಲ್ಲ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥ ಈಗ ದನಕ್ಕೆ ಕ್ಯಾಟ್ ಫೀಡ್ ಬರುತ್ತೆ, ಕೋಳಿ ಫೀಡ್ ಬರುತ್ತೆ, ಆ ಥರ ಮೀನಿಗೆ ಕೂಡ ಫಾರ್ಮುಲೇಟೆಡ್ ಫೀಡ್ ಬರುತ್ತೆ. ಆಗ್ಬಿಟ್ಟು ಕೂಡ ಮೀನ್ ಹೆಚ್ಚು ನೀವು ಹೆಚ್ಚುವರಿ ಹಾಕ್ಬೋದು. ಬರೀ ಸಗಣಿ ಗೊಬ್ಬರ ಹಾಕಿದ್ರು ಅಂದ್ರೆ ನೀವು ಒಂದು ಆನಂದ ಬೆಳೆಯುತ್ತೆ. ಅದೇ ರೀತಿ ನೀವು ಮನೆಯಲ್ಲಿ ಸಿಗ್ತಕ್ಕಂಥ ನಿಮ್ಮಲ್ಲಿ ಸಿಗ್ತಕ್ಕಂಥ ಆಹಾರ ಶೇಂಗಾ ಹಾಕಿದ್ರು ನೀವು ಒಂದು 500 ಬೆಳೆಯುತ್ತೆ. ಸೆಲೆಕ್ಟೆಡ್ ಫೀಡ್ ಕಮರ್ಷಿಯಲ್ ಖರೀದಿ ಮಾಡಿ ಹಾಕಿದ್ರೆ ಒಂದು 3-4 KG ಒಂದು ಚೆನ್ನಾಗಿ ಮೀನು ಬೆಳೆದು ನೀವು ಕೂಡ ಆಹಾರ ಅಂದ್ರೆ ಮೀನು ಬೆಳವಣಿಗೆ ಡಿಸೈಡ್ ಆಗುತ್ತೆ. ಸೊ ಈ ತರ ಮೀನಿಗೆ ಆಹಾರ ಕೊಡ್ತೀವಿ. ಎಷ್ಟು ಕೊಡ್ಬೋದು ನಾವು ಕೇಳ್ತೀವಿ ಮೀನಿನ ಆ ದೇಹದ 10% ಸ್ಟಾರ್ಟಿಂಗ್ ಕೊಡ್ತೀವಿ, ಆಮೇಲೆ 5% ಕಮ್ಮಿ ಮಾಡ್ಕೊಂತೀವಿ. ಒಂದು ಮೀನು ಮೇಲೆ ಸೈಜ್ ಯಾವುದು ಅಂದ್ರೆ ಗಾತ್ರ ಎಷ್ಟು ಅಂತ ವೇಟ್ ಎಷ್ಟು ಅಂತ ಗೊತ್ತಿರುತ್ತೆ. ಸೊ ಆ ವೇಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಮೀನು ಇಷ್ಟು ಪರ್ಸೆಂಟೇಜ್ ಬಾಡಿ ವೇಟ್ ಕೊಡ್ರಿ ಅಂತ ನಾವು ಸ್ಪೆಸಿಫಿಕ್ ಬರ್ಕೊಡ್ತೀವಿ. ಅಷ್ಟು ಆಹಾರ ಹಾಕಿಂತ ಬರೋದು ಆಹಾರನ ಎಷ್ಟು ಬರುತ್ತೆ. ಉದಾಹರಣೆಗೆ ಒಂದು ದಿನಕ್ಕೆ ಒಂದು ಮಂಡಕ್ಕೆ 100 ಗ್ರಾಮ್ ಆಹಾರ ಹಾಕ್ಬೇಕಂದ್ರೆ ಅದನ್ನು ಡಿವೈಡ್ ಮಾಡ್ಕೊಬೇಕು, 2 ಭಾಗ ಮಾಡಿ ಬೆಳಗ್ಗೆ 7 ಗ್ರಾಮ್ ಸಾಯಂಕಾಲ 7 ಗ್ರಾಮ್. ಈ ತರ ನೀವು ಡೇಲಿ ಹಾಕಿರ್ತಕ್ಕಂಥ ಒಂದು 10-15 ಡೇಸ್ ಡೇಲಿ ಬೆಳಗ್ಗೆ 6 ಗಂಟೆಗೆ ಆಹಾರ ಹಾಕ್ತೀರಿ, ಸಾಯಂಕಾಲ 6 ಗಂಟೆಗೆ ಆಹಾರ ಹಾಕಿ ಹೋದ್ರೆ ಅಂದ್ರೆ ಒಂದು ತಿಂಗಳಾಗಿರ್ಬೋದು ಕರೆಕ್ಟ್ 6 ಗಂಟೆ ನೀವು ಮಂಡಲದಲ್ಲಿ ಕಾಯ್ತಾ ಇರ್ತದೆ. ನನ್ನ ಓನಾರು ಬರ್ತಾನೆ ಆಹಾರ ಹಾಕ್ತಿರ್ತಾನೆ ಯೂಟ್ಯೂಬ್ ಅಲ್ಲಿ ನೋಡಿ ಆದ್ರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಈ ತರ ನೋಡ್ ಮಾಡ್ ಈ ತರ 15 ಸಗಣಿ ಗೊಬ್ಬರ ಹಾಕಬೇಕು ಮತ್ತೆ ಡೇಲಿ ಆಹಾರ ಹಾಕಿದ್ರೆ ನೀವು ಕನಿಷ್ಠ 7-8 ತಿಂಗಳು ಕೃಷಿ ಮಾಡೋದು ಮೇಲೆ 6 ತಿಂಗಳು ತಿನ್ಬೇಕು. ಅಷ್ಟು ತಿಂಗಳು ನೀರು ಕೃಷಿ ಮಾಡಿದ್ರೆ ನೀವು ಕನಿಷ್ಠ ಅವರು ಆಹಾರ 300-600 ಗ್ರಾಮ್ವರೆಗೂ ಮೀನುಗಳು ಬೆಳವಣಿಗೆ ಆಗ್ತವೆ. ಬೆಳವಣಿಗೆ ಆಗ್ತದೆ ನಮ್ಮ ಮೀನನ್ನು ನೀವು ಸ್ಥಳೀಯವಾಗಿ ಯಾರು ಮೀನು ಕೃಷಿಕರು ಇರ್ಬೋದು ಇಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮೀನು ಸರ್ಕಾರಿಸಿ ಮೀನು ಇಡಿಸ್ತೀವಿ. ನೀವು ಬೇಕಾದ್ರೆ ನೀವು ಮನೆಯಲ್ಲಿ ಬಳಕೆ ಮಾಡ್ಬೋದು, ಬೇಡ ಅಂದ್ರೆ ಇದನ್ನ ಮಾರುಕಟ್ಟೆ ಮಾರಾಟ ಮಾಡೋದು. ಮಾರುಕಟ್ಟೆ ಪ್ರಸ್ತುತ ರೇಟ್ ಏನಿದೆ ಆ ರೇಟ್ ಪ್ರಕಾರ ನೀವು ಬೆಲೆ ಕಟ್ಟಿ ಮಾರಾಟ ಮಾಡೋದು. ಈ ತರ ನೀವು ಮೀನು ಉಳಿತಕ್ಕಂಥ ನಿಮ್ಮ ಕೃಷಿ ಹೊಂಡ ಮತ್ತು ನಿಮ್ಮಲ್ಲಿರ್ತಕ್ಕಂಥ ನೀರು ಸಂಗ್ರಹ ಕೊಳಗಳನ್ನ ಮೀನಿಗಾಗಿ ಬಳಕೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನೀವು ಹೆಚ್ಚುವರಿ ಆರ್ಥಿಕ ಲಾಭ ಮಾಡ್ಕೋಬಹುದು. ಸೊ ಅದು ಗಾತ್ರದ ಆಧಾರದ ಮೇಲೆ ಸಣ್ಣದಲ್ಲಿ ಒಂದು 10,000 ಕೆಲವು ಜನ 50,000 ಲಾಭ ಮಾಡಿದಂತ ರೈತರಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ರೈತ ಬಾಂಧವರು ಒಂದು ಮನೆಯ ಪಡಿಸಿರೋದು ಅಂದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಜಲ ಸಂಪನ್ಮೂಲ ಅದೊಂದು ಸಣ್ಣ ಕೊಳ ಆಗಿರುತ್ತೆ, ಎಲ್ಲಿ ನೀರಿದೆಯೋ ಅಲ್ಲಿ ನೀರು ಬಳಸ್ಬೇಕು ಅನ್ನೋದು ನಮ್ಮ ಒಂದು ಸ್ಲೋಗನ್. ಆಧಾರವಾಗಿ ನಿಮ್ಮತ್ರ ಕೃಷಿ ಹೊಂಡ ಇರಲಿ, ಯಾವ್ದೇ ಜಲ ಸಂಪನ್ಮೂಲ ನೀರಿದೆ ಅದರಲ್ಲಿ ಮೀನನ್ನ ಬೆಳೆಸಿರಿ. ಆ ಮೀನನ್ನ ಎಷ್ಟೇ ಲಾಭ ಬರುತ್ತೆ ಅದು ಮಾರಾಟ ಮಾಡಿ ಲಾಭನ ಬೆಳೆಸಿ, ಬೇಡ ನಿಮ್ಮ ಮನೆ ಬಳಕೆ ಮಾಡಿ. ಅದನ್ನ ಬಳಕೆ ಮಾಡೋದಂತ ನೀವೇ ನಿಮ್ಮ ಗ್ರಾಮದಲ್ಲಿ ಹೋಗಿ 1 KG ನೀರು ತರಬೇಕು, ಅದ್ಯಾರು ಬೆಳೆ ಬಂದು ಅದು 3 ದಿನ ನೀರನ್ನ ಫ್ರೆಶ್ ಅಲ್ಲಿ ಸಿಗುತ್ತೆ. ನಿಮ್ಮ ಜಮೀನಲ್ಲೇ ನಿಮ್ಮ ಒಂದು ನೀರು ಮೊನ್ನೆ ಬೆಳೆದಿರ ನೀರನ್ನು ಬೆಳೆಸಿ ಆರಾಮದಾಯಕ ಒಂದು ಆಹಾರ ಹೇಳ್ತಾ ಇಷ್ಟು ನೀರಿನ ಮಾಹಿತಿ ಕೊಡ್ತೀನಿ. ನಮಗೆ ಇಷ್ಟೊಂದು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಬೇಡಿಕೆ ಎಲ್ಲ ಗಣ್ಯರಿಗೂ ತಮಗೆ ಬಂದಿತ್ತು. ನೂರಡಿ ಉದ್ದ 100 ಅಡಿ ಉದ್ದ 100 ಅಡಿ ಆಗುತ್ತೆ. ಬಿಡ್ಬೋದು ಒಂದು ಮಿನಿಮಮ್ ಒಂದು 5-6 ಸಾವಿರ. ನಾವು ಜಾಸ್ತಿ ಇರಬೇಕು ಯಾಕಂದ್ರೆ ಕೆರೆ ಮೇಲೆ ದೊಡ್ಡ ಪ್ರದೇಶ ಇರುತ್ತೆ, ಅದಕ್ಕೆ ಜಾಗ ಆಗಿರುತ್ತೆ, ಇಲ್ಲ ಆಹಾರ ಸಿಗೋದು ಎಲ್ಲೋ ಒಂದು ಮೂಲ ಕಡೆ ಆಹಾರ ತಿನ್ನುತ್ತೆ. ಇದು ಕೃಷಿ ಹೊಂಡ ನಮ್ಮ ಹೊಂಡಗಳಲ್ಲಿ ಸಣ್ಣ ಉಳಿತವೆ, ಅಲ್ಲಿ ಆಹಾರದ ಲಭ್ಯತೆ ಆದ ಮೇಲೆ ಏನಂದ್ರೆ ಕೆರೆಯಲ್ಲಿ 10,000 ಅಡಿ ಇದ್ರೆ 50% ಅಂತ ಹೇಳ್ತೇವೆ. ಮೀನುಗಾರಿಕೆ ಮಾಡಕ್ಕೆ ಅವಕಾಶ ಇದೆ ಸರ್, ಮಾಡ್ಬೋದು. ಸರ್ ಈಗ ಹಾವು ಹಾವುಗಳು ಕಟ್ಟಬಿಡ್ಬೇಕು. ಹಾವು ಏನಪ್ಪ ಅಂತಂದ್ರೆ ನಗಡಿದಲ್ಲ ಬಲೆ ಹಾಕುವ ಉದ್ದೇಶ ಬಲೆ ಮೇಲೆ ಹಾಕ್ತೀವಿ. ಬಲೆ ಅಲ್ಲ ಕೊಳದ ಮೇಲೆ ಹಾಕ್ಬೇಕು ಅಂತ ಬಲೆ ಮೇಲೆ ಹಾಕೋದ್ರಲ್ಲಿ ಅಗತ್ಯತೆ ಇಲ್ಲ. ನಾವು ಹೇಳೋದು ಬಲೆ ಕೊಳ ಹಾಕಿಬಿಟ್ಟು ಮೇಲೆ ಒಂದು ಗಂಟು ಕೊಟ್ಟು ಸುಮ್ಮನೆ ಒಂದು ಯೂಸೇಪ್ ಮಾಡೋದು ಅಂತ ಅರ್ಥ. ನೀರಿನ ಮೇಲೆ ನೀರಿನ ಮೇಲೆ ನೀರಿನ ಹಾಕ್ಬಾರ್ದು. ಇದೇನು ಸೈಡ್ ಏನಾದ್ರೆ ಕೊಳ ಇದೆ, ಇಲ್ಲೊಂದು ಗುಡ್ಡ ಇಲ್ಲೊಂದು ಇಲ್ಲೊಂದು ಗುಡ್ಡ ಹಾಕ್ತ ಬಲೆನ ಪೂರ್ತಿ ಕವರ್ ಮಾಡಿ ಬಲೆ ಸೈಡ್ ಏನು ಇದೆ ಅಲ್ಲ ಅದಕ್ಕೆ ಮಣ್ಣಾಕಿ ಕವರ್ ಮಾಡಬೇಕು. ಆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಯಾವ ಅಕ್ಕಿ ಹೋಗಲ್ಲ ಹಾವು ಹೋಗಲ್ಲ. ನೀವು ಮೇಲೆ ಕವರ್ ಮಾಡಿದಾಗ ಏನಾಗುತ್ತೆ, ಅಡಿಗೆ ಸ್ಟೇಸ್ ಸಿಗ್ತದೆ ಹೋಲಿಗೆ, ಆರಾಮ ಅಕ್ಕಿನೂ ಹೋಗುತ್ತೆ. ಸ್ವಲ್ಪ ಜಾಗ ಸಿಕ್ಕಿದ್ರೆ ಸೀಲ್ ಮಾಡಿ ಅದು ಕಂಪ್ಲೀಟ್ ಸೀಲ್ ಆಗುತ್ತೆ. ಹಂಗ್ ಮಾಡಿ ಪೂರ್ತಿ ಬೆಲೆ ಎಲ್ಲ ಹಾಕಿತ್ತು, ಸೈಡ್ ಎಲ್ಲ ಮಣ್ಣ ಹಾಕಿ ಕವರ್ ಮಾಡ್ಬಿಟ್ಟಂದ್ರೆ ಅಕ್ಕಿ ಹೋಗೋ ಚಾನ್ಸ್ ಇದೆ. ಅವಾಗ 100% ನಿಮಗೆ ನೀರು ಬೇಕು, ನೀವು ಒಳ್ಳೆ ಇಳುವರಿ ಹಾಕಲ್ಲ ಅಂತ ಚಾನ್ಸ್. ಅಂತ ನಾನು ಹೈನುಗಾರಿಕೆ ಬಗ್ಗೆ ಕೆಲವೊಂದು ಯೋಜನೆಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. ಏನಕ್ಕಪ್ಪ ಅಂತಂದ್ರೆ, ಹೈನುಗಾರಿಕೆ ಈಗ ಕ್ಷೀಣಿಸ್ತಾ ಇದೆ, ಯಾರು ಅದರಲ್ಲಿ ರೈತರು ಅಥವಾ ಆಸಕ್ತಿಯನ್ನು ತೋರಿಸ್ತಾರೆ. ಏನಕ್ಕಪ್ಪ ಅಂತಂದ್ರೆ ಲೇಬರ್ ಕಾಸ್ಟ್ ಜಾಸ್ತಿ, ಬೆಳಗ್ಗೆ ಸಂಜೆ ಮೇಂಟೆನೆನ್ಸ್ ಮಾಡಬೇಕು, ಆಮೇಲೆ ಆರ್ಥಿಕ ರಿಕರೆನ್ಸ್ ಕಮ್ಮಿ. ಇದರಿಂದ ಏನಾಗಿದೆ ಅಂದ್ರೆ ಹಾಲಿನ ಉತ್ಪಾದನೆ ಕೂಡ ಕಮ್ಮಿ ಆಗ್ತದೆ. ಹಾಲಿನ ಉತ್ಪಾದನೆ ಕಮ್ಮಿ ಆಗ್ತಾ ಇರೋದ್ರಿಂದ ಜನಗಳಲ್ಲಿ ಡಿಫಿಷಿಯನ್ಸಿ ಕೊರತೆ ಕೂಡ, ಅಂದ್ರೆ ನ್ಯೂಟ್ರಿಷನ್ ಸೆಕ್ರೆಟರಿನೂ ಕೂಡ ಕಮ್ಮಿ ಆಗ್ತಾ ಇದೆ. ಇದೆಲ್ಲ ಅರಿತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹೈನುಗಾರಿಕೆ ಹೆಚ್ಚು ಒಲವನ್ನ ಕೊಡ್ತಾ ಇದೆ. ಇದರಲ್ಲಿ ಕೆಲವೊಂದು ಯೋಜನೆಗಳನ್ನು ಕೂಡ ಅದು ರೂಪಿಸಿದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಡಿಯಲ್ಲಿ ಒಂದು ಡೈರಿ ಘಟಕವನ್ನ ಸ್ಥಾಪನೆ ಮಾಡಬೇಕು ಅಂತಂದ್ರೆ 15 ಲಕ್ಷದವರೆಗೆ ಮೊತ್ತವನ್ನು ಕೊಡುತ್ತೆ. ಅದರಲ್ಲಿ 50% ಸಬ್ಸಿಡಿಯನ್ನು ಕೊಡುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ 35%, ರಾಜ್ಯ ಸರ್ಕಾರ 15% ಸೇರಿ ಎರಡು ಸೇರಿ 50% ವರೆಗೂ ಸಬ್ಸಿಡಿಯನ್ನು ಕೊಡುತ್ತೆ. ಇದಲ್ಲದೆ ಘಟಕವನ್ನು ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತಂದ್ರೆ ಕೋಳಿ ಕುರಿ ಮೇಕೆ ಎಮ್ಮೆ ಹಸುಗಳನ್ನ ದೊಡ್ಡ ರಾಸುಗಳನ್ನು ಸಾಕಿಗೋಸ್ಕರ ಕೂಡ ಯೋಜನೆಗಳನ್ನ ತಂದಿದೆ. ಇದಲ್ಲದೆ ನಾನು ಇವನ್ನೇನು ಮಾಡಬಾರದು ಅಂತಂದ್ರೆ ಕೂಡ ರಾಸು ಯೋಜನೆಯಡಿ, ಅಂದ್ರೆ ಮೇವು ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಕೂಡ ಮೇವನ್ನು ಬೆಳೆಯಲಿಕ್ಕೆ ಯಾರತ್ರ 2-5 ಎಕರೆ ಇರುತ್ತೋ ಅವರು ಕೂಡ ಮೇವನ್ನ ಬೆಳಿತೀವಿ ಅಂತಂದ್ರೆ ಅವರು ಕೂಡ 50 ಲಕ್ಷದವರೆಗೆ ಸಬ್ಸಿಡಿಯನ್ನು ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಅಂದ್ರೆ ಇದರಲ್ಲಿ ಮಿನಿಮಮ್ 2,000-2,500 ಮೆಟ್ರಿಕ್ ಟನ್ಗಳಷ್ಟು ನೀವು ಮೇವನ್ನು ಬೆಳಿಬೇಕು ಅಂತ ಒಬ್ಬರು ರೈತರಿಗೆ ಈ ಒಂದು ಯೋಜನೆ ಲಭ್ಯವಾಗಿದೆ. ಇನ್ನೊಂದು ಕುರಿ ಅಂತ ಮೇಕೆ ಅಂತ ಹೇಳಿದ್ರೆ, ಈ ಒಂದು ಕುರಿ ಮತ್ತು ಮೇಕೆ ಯೋಜನೆಯಡಿಯಲ್ಲಿ 100 ಕುರಿಗಳಿಂದ 500 ಕುರಿಗಳವರೆಗೆ ನೀವು ಕುರಿಗಳನ್ನ ಸಾಕ್ಬೋದು. ಈ ಒಂದು 100 ಕುರಿಗಳನ್ನು ಇಟ್ಟರೆ 100 ಹೆಣ್ಣು ಕುರಿಗಳು, 5 ಗಂಡು ಕುರಿಗಳು, ಇಲ್ಲ 100 ಕುರಿಗಳನ್ನು ಇಟ್ಟರೆ 100 ಹೆಣ್ಣು ಕುರಿಗಳು, 10 ಗಂಡು ಕುರಿಗಳು, 300 ಹೆಣ್ಣು ಕುರಿಗಳು, 15 ಗಂಡು ಕುರಿಗಳು, 400 ಕುರಿಗಳನ್ನು ಇಟ್ಟು 400 ಹೆಣ್ಣು ಕುರಿಗಳು, 20 ಗಂಡು ಕುರಿಗಳನ್ನು ಇಡಬೇಕು. ಇಲ್ಲ ನಾನು ಜಾಸ್ತಿ ಸಾಕ್ತೇನೆ ಅಂತಂದ್ರೆ 500 ಹೆಣ್ಣು ಕುರಿಗಳು ಮತ್ತು 25 ಗಂಡು ಕುರಿಗಳನ್ನ ಇಡಬೇಕು. ಈ ಒಂದು ವಿಧಾನದಲ್ಲೂ ಕೂಡ ಮಿನಿಮಮ್ ಅಂದ್ರೆ 100 ಕುರಿಗಳನ್ನು ಸಾಕ್ತೀನಿ ಅಂತಂದ್ರೆ 20 ಲಕ್ಷ ನಿಮಗೆ ಅಮೌಂಟ್ ಅನ್ನು ಕೊಡುತ್ತದೆ. 20 ಲಕ್ಷದಲ್ಲಿ ನಿಮಗೆ 50% ರೈತರ ಬಂದು 50% ಗೌರ್ಮೆಂಟ್ ಬರ್ತಕ್ಕಂಥ ಒಂದು ಲಾಭ. ಇಲ್ಲಾಂದ್ರೆ ನಾನು ಮ್ಯಾಕ್ಸಿಮಮ್ 500 ಕುರಿಗಳನ್ನು ನಾನು ಸಾಕ್ತೀನಿ ಅಂತಂದ್ರೆ ಅದರಲ್ಲಿ 1 ಕೋಟಿಯವರೆಗೆ ಅರ್ಧದಲ್ಲಿದೆ. ಅದರಲ್ಲಿ 50 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್, 50 ಲಕ್ಷ ನೀವು ಬ್ಯಾಂಕ್ ಲೋನ್ ಮೂಲಕ ತಗೋತಕ್ಕಂಥ ಒಂದು ಹಣವನ್ನು ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ. ಅಂದ್ರೆ ಈ ರೀತಿ ಏನಪ್ಪ ಅಂತಂದ್ರೆ ನೈಸರ್ಗಿಕ ಕೃಷಿಯ ಬಗ್ಗೆ ಕೂಡ ನಾವು ಹೆಚ್ಚು ಒಲವು ಆಸಕ್ತಿಯನ್ನು ತೋರಿಸಬೇಕು. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳು ಮತ್ತು ಬೇರೆ ರೀತಿಯ ಕೀಟನಾಶಕಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕೂಡ ಕಮ್ಮಿ ಆಗಿದೆ, ಮತ್ತು ಈ ಕೊಟ್ಟಿಗೆ ಗೊಬ್ಬರನೂ ಕೂಡ ಸಿಕ್ಕಿಲ್ಲ. ನಮ್ಮದು ನ್ಯಾಷನಲ್ ಡೈರಿ ಇನ್ಸ್ಟಿಟ್ಯೂಟ್ ಅಂದ್ರೆ ನಮ್ಮಲ್ಲಿ ಕೂಡ 250-300 ರಾಸುಗಳಿವೆ. ಅಂದ್ರೆ ನಮ್ಮಲ್ಲಿ ಜರ್ಸಿ ಎಚ್ಎಫ್ ಅಂತ 2 ರಾಸ್ ಇದೆ, ಮತ್ತೆ ದೇವಣಿ ಅಂದ್ರೆ ಬೀದರು ಉನ್ನಬಾದಂತ ಒಂದು ತಳಿ, ಇನ್ನೊಂದು ಮಲ್ನಾಡ್ ಗಿಡ ಅಂದ್ರೆ ಮಂಗಳೂರು ಶಿವಮೊಗ್ಗ ತೀರ್ಥಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ತಳಿ, ಅಂದ್ರೆ 3 ತಳಿಗಳನ್ನ ಇಟ್ಟಿವಿ. ಏನಕ್ಕಪ್ಪ 3 ತಳಿಗಳನ್ನ ಇಟ್ಟಿವಿ ಅಂತಂದ್ರೆ, ಒಂದು ಹೆಚ್ಚು ಹಾಲು ಕೊಡ್ತಕ್ಕಂಥದ್ದು, ಇನ್ನೊಂದು ಕಡಿಮೆ ಹಾಲು ಕೊಡ್ತಕ್ಕಂಥದ್ದು, ಇನ್ನೊಂದು ಬೇರೆ ರೀತಿಯಲ್ಲಿ ಹಾಲನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಎಚ್ಎಫ್ ಒಂದು ಜರ್ಸಿ 15-20 ಲೀಟರ್ ಹಾಲು ಕೊಡ್ತಾರೆ, ಇನ್ನೊಂದು ನಾವು ದೇವಣಿ ಅಂತೇಳಿ ಅದ್ರ 4-6 ಲೀಟರ್ ಕಲಿತೀವಿ. ಇನ್ನೊಂದು ಮಲ್ನಾಡ್ ಗಿಡ ಜಾಸ್ತಿ ಹಾಲು ಕೊಡಲ್ಲ, 1/2 ಲೀಟರ್ ಇಲ್ಲಾಂದ್ರೆ 1/2 ಲೀಟರ್ ಕೊಡ್ತಾರೆ. ಬಟ್ ಅದರ ಮೆಡಿಸಿನಲ್ ವ್ಯಾಲ್ಯೂ ಚೆನ್ನಾಗಿರುತ್ತೆ. ಮೆಡಿಸಿನಲ್ ವ್ಯಾಲ್ಯೂ ಅಂತಂದ್ರೆ ಕೇರಳದಲ್ಲಿ ಆಯುರ್ವೇದಿಕಲ್ಲಿ ಅವ್ನ ತುಪ್ಪ ಅಂದ್ರೆ 4,000 ರೂಪಾಯಿ KG ಬೀಳುತ್ತೆ. ಅಂದ್ರೆ ಬೇರೆ ಕೂಡ ಗಿರ್ರು ತಪರ್ಕರು ಬೇರೆ ಬೇರೆ ತಳಿಗಳನ್ನ ಯೂಸ್ ಮಾಡ್ತಾರೆ, ಬಟ್ ಈ ಒಂದು ಪ್ರದೇಶಕ್ಕೆ ಒಗ್ಗಲ್ಲ. ಅಂದ್ರೆ ಫಸ್ಟ್ 2 ಸ್ಪೂನ್ ಚೆನ್ನಾಗಿ ಬರ್ತದೆ, 3ನೇ ಸ್ಪೂನಿಗೆ ತೆಚ್ಚಲು ಬಾವು, ಆಮೇಲೆ ರಿಪೀಟಿಂಗ್ ಅಂದ್ರೆ 2 ಸತಿ ನೀವು 3 ಸತಿ 4 ಸತಿ ಏ ಹಾಕಿದ್ರು ಕೂಡ ಅವ್ರು ತಡ್ಕೊಳಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಒಂದು ನಮ್ಮ ಭಾಗಕ್ಕೆ ಜರ್ಸಿ ಉತ್ತಮ ಒಂದು ತಳಿ. ಅದಾದ ನಂತರ ಕೆಲವೊಬ್ಬ ರೈತರು ಈ ದೇವಣಿಯನ್ನು ಕೂಡ ಸಾಕ್ತಕ್ಕಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬಹುದು. ಇದಲ್ಲದೆ ನಮ್ಮ ರಾಜ್ಯ ಸರ್ಕಾರದಿಂದ ಕೂಡ ಕೆಲವೊಂದು ಯೋಜನೆಗಳಿದೆ. ಗಿರಿಜನ ಯೋಜನೆ ಅಂತ ಗಿರಿಜನ ಯೋಜನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿದ್ದವರಿಗೆ ಅವರು ಕೂಡ ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಹಸುಗಳನ್ನು ಸಾಕ್ತೀವಿ ಅಂತಂದ್ರೆ 60,000ವರೆಗೆ ಹಣದ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಕುರಿಗಳನ್ನು ಸಾಕ್ತೀವಿ ಅಂತಂದ್ರೆ 15,000ರವರೆಗೆ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದಲ್ಲದೆ ಪಶುಭಾಗ್ಯದ ಯೋಜನೆಯಲ್ಲಿ ಪಶುಗಳನ್ನು ಕೂಡ 75% ವರೆಗೂ ಕೂಡ ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಯೋಜನೆ ಇದೆ. ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗಳಿಗೆ 20% ಸಾಮಾನ್ಯ ವರ್ಗದವರಿಗೆ 25% ಸಬ್ಸಿಡಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ. ಇದೆ. ಈ ಕುರಿ ಕೋಳಿ ಎಲ್ಲವನ್ನೂ ತಕ್ಕಂದ್ರೆ, ಇಲ್ಲ ಹಸುಗಳನ್ನು ತಕ್ಕಂದ್ರೆ ಅವು ಕೂಡ ಅಕಾಲಿಕವಾಗಿ ಮರಣ ಹೊಂದಿದ್ರೆ, ಅನುಗ್ರಹದ ಯೋಜನೆಯಡಿ ಕುರಿಗಳು 3-6 ತಿಂಗಳವರೆಗೆ ಇತ್ತು, ಅವು ಮರಣ ಹೊಂದಿದ್ರು ಅಂತಂದ್ರೆ ಪ್ರತಿ ಕುರಿಗೆ 5,000 ರೂಪಾಯಿಗಳನ್ನು ಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಇದೆ. ವಿಮೆ ಅಂದ್ರೆ ರೈತರಿಗೆ ಆರ್ಥಿಕವಾಗಿ ಆರ್ಥಿಕ ನಷ್ಟ ಉಂಟಾಗಬಹುದು, ಅವರು ಒಂದು ಪ್ರೇರಣೆ ಮಾಡಬೇಕು. ಈ ಒಂದು ಸ್ಪ್ರೇ 6 ತಿಂಗಳ ಮೇಲ್ಪಟ್ಟು ಯಾವುದೊಂದು ದೊಡ್ಡ ಜಾನುವಾರು ಎಚ್ಚರಿಕೆ ಜರ್ಸಿ ತಗೊಂಡಿದೆ ಅವು ಕೂಡ ಮರಣ ಹೊಂದಿರುವಂತಹ ಅದಕ್ಕೂ ಕೂಡ 15,000ವರೆಗೆ ವಿಮೆಯನ್ನು ಕೊಟ್ಟಿರುವಂತಹ ಒಂದು ವ್ಯವಸ್ಥೆ ಇದೆ. ಕುರಿಗಳು 6 ತಿಂಗಳ ಮೇಲ್ಪಟ್ಟಿತ್ತು ಅಂತಂದ್ರೆ ಅವ್ರು 7,000 ಇನ್ಶೂರೆನ್ಸ್ ಇನ್ಶೂರೆನ್ಸ್ ನೀವು ಮಾಡಿಸಬಹುದು. ಅಂದ್ರೆ ಯಾವುದೇ ಒಂದು ಹಸುಗಳನ್ನು ತಗೊಂಡು ಬಂದ್ರು ಕೂಡ ಅವಳನ್ನು ನೀವು ಇನ್ಶೂರೆನ್ಸ್ ಮಾಡಬಹುದು. ಅಂದ್ರೆ ಲೋಕಲ್ ವೆಟರ್ನರಿ ಡಾಕ್ಟರ್ ಇಲ್ಲ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾರನ್ನೇ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಿಮ್ಮೂರಲ್ಲೂ ಕೂಡ ಇರ್ಬೋದು, ಈ ಬೋರ್ಡ್ ಹಾಕಿದ್ರೆ ಅಂತಂದ್ರೆ ಇರ್ಬೋದು. ಸೊ ಈಗ ಏನಪ್ಪ ಅಂತಂದ್ರೆ ನಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಆಗ್ತಿದೆ, ಆಮೇಲೆ ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ತಾ ಇದೆ. ಅದರಿಂದ ಕೃಷಿ ಮತ್ತು ಹೈನುಗಾರಿಕೆ ಎರಡೂ ಕೂಡ ಒಂದೇ ರೀತಿಯಲ್ಲಿ ಸಾಗಬಹುದು. ಇಲ್ಲಾಂದ್ರೆ ಒಂದಿಂದ ಬಂತು ಅಂತಂದ್ರೆ ನೀವೆಲ್ಲ ನಾವು ಕೃತಕ ಗೊಬ್ಬರಗಳನ್ನ ಯೂಸ್ ಮಾಡಿ ನಮ್ಮ ಒಂದು ಆರೋಗ್ಯವನ್ನು ಕೆಡಿಸ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಆದ್ರಿಂದ ಈ ಒಂದು ಹಸುವಿನ ಸಾಕಿದ್ರೆ ಅಂತಂದ್ರೆ ನಿಮಗೆ ಹೊರಕ್ಕೆ ಗೊಬ್ಬರನೂ ಸಿಗುತ್ತೆ, ಕೆಂಜಲು ಅಂದ್ರೆ ಎಲ್ಲಾ ರೀತಿಯ ಒಂದು ಪದಾರ್ಥಗಳನ್ನ ನೀವು ಯೂಸ್ ಮಾಡಬಹುದು, ವರ್ಮಿ ಕಂಪೋಸ್ಟ್ ಅನ್ನು ತಯಾರಿಸಿ ಮಾಡಬಹುದು. ಈ ಒಂದು ಎಲ್ಲಾ ರೀತಿಯ ಕ್ರಮಗಳನ್ನು ವೈಜ್ಞಾನಿಕವಾಗಿ ಒಂದು ರೀತಿಯಲ್ಲಿ ಮಾಡಿದ್ರೆ ಹೈನುಗಾರಿಕೆಯನ್ನು ಕೂಡ ಪ್ರೋತ್ಸಾಹಿಸಬಹುದು, ಕೃಷಿಯನ್ನು ಕೂಡ ಪ್ರೋತ್ಸಾಹಿಸಬಹುದು, ನಮ್ಮ ನೈಸರ್ಗಿಕ ಕ್ರಿಯೆಯನ್ನು ಕೂಡ ನಾವು ಸರಿಯಾಗಿ ಇಟ್ಕೋಬಹುದು ಅಂತ ಹೇಳ್ತಾ ನನ್ನ ಈ ಸಲಹೆಗಳನ್ನ ಯೋಜನೆಗಳನ್ನ ಹೇಳ್ತಾ ಇದ್ದೀನಿ. ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ಎಲ್ಲಾ ಸಿಬ್ಬಂದಿ ವರ್ಗದವರು ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ ಭಾಷಣ ಮುಗಿಸ್ತೇನೆ. ಇದುವರೆಗೆ ದಿನಾಂಕ 12/6/2025 ತರಳಬಾಳು ICR ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ, ಕೃಷಿ ತೋಟಗಾರಿಕೆ ಇಲಾಖೆ ದಾವಣಗೆರೆ ಇವರ ಸಹಯೋಗದಲ್ಲಿ ಹರಿಹರ ತಾಲೂಕು ಬನ್ನಿಕೋಡು, ನಿಟ್ಟೂರು ಮತ್ತು ಕುಣಿಬೆಲಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಬಾನುಲಿ ವರದಿ ಕೇಳಿದಿರಿ.